ಕೆಲವೊಂದು ವೈಜ್ಞಾನಿಕ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೇವಂತಿಗೆ ಬೆಳೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ವಾಣಿಜ್ಯ ಪುಷ್ಪ ಕೃಷಿಯಾಗಿ ಬೆಳೆ ಬೆಳೆಯಲಾಗುತ್ತದೆ. ಪ್ರಮುಖವಾಗಿ ಚಿತ್ರದುರ್ಗ ಇರ್ಬೋದು, ಶಿವಮೊಗ್ಗ, ಭದ್ರಾವತಿ ಇರ್ಬೋದು, ಆಮೇಲೆ ಸುತ್ತಮುತ್ತಲ ಬೆಳೆತಕ್ಕಂಥ ಈ ಪ್ರದೇಶಗಳಲ್ಲಿ ಸಾಕಷ್ಟು ಅದರದ ಒಂದು ವಿಸ್ತೀರ್ಣನೂ ಇದೆ, ಅದೇ ರೀತಿ ಅದರ ಬೆಳೆಗೆ ಡಿಮ್ಯಾಂಡ್ ಇದೆ. ಪ್ರಮುಖವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯನ್ನು ಗಮನಿಸಬೇಕಾದ್ರೆ ಸೇವಂತಿಗೆ ಬೆಳೆಯನ್ನು ಪ್ರಮುಖವಾಗಿ ರೈತರು ತಮ್ಮ ಜಮೀನಿನಲ್ಲಿ ಬೆಳೀತಾ ಇದ್ದಾರೆ ಮತ್ತು ವಾಣಿಜ್ಯ ಬೆಳೆಯಾಗಿಯೂ ಕೂಡ ಇಲ್ಲಿ ಬೆಳೆಯಲಾಗ್ತಾ ಇದೆ. ಕೃಷಿ ವಿಜ್ಞಾನ ಕೇಂದ್ರದ ಒಡನಾಟದೊಂದಿಗೆ ನಾವು ರೈತರ ಕ್ಷೇತ್ರಗಳಿಗೆ ಭೇಟಿ ನೀಡಿದಾಗ ಸಾಕಷ್ಟು ಸಮಸ್ಯೆಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಪ್ರಮುಖವಾಗಿ ರೈತರು ಏನು ಮಾಡ್ತಾ ಇದ್ದಾರೆ, ಆ ಬೆಳೆಗೆ ಬೇಕಾದಂಥ ಪೂರ್ಣ ಪ್ರಮಾಣದ ಶಿಫಾರಸು ಮಾಡ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇಲ್ಲ. ಅದೇ ರೀತಿ ಹೂವು ಕ್ರಮೇಣವಾಗಿ ಏನಾಗ್ತಾ ಇದೆ, ಹೂವಿನ ಹಂತದಲ್ಲಿ ಇರಬಹುದು ಅಥವಾ ಬೆಳವಣಿಗೆ ಹಂತದಲ್ಲಿ ಇರಬಹುದು, ಹೂವು ಅಷ್ಟು ಸರಿಯಾಗಿ ಅರಳ್ತಾ ಇಲ್ಲ. ಅಲ್ಲಿ ಮೊಗ್ಗು ಮುದುಳು ಇರಬಹುದು ಅಥವಾ ಮೊಗ್ಗು ಕೊರೆಯುವ ಸಮಸ್ಯೆ, ಹುಳ ಬಾಧೆ ಕೂಡ ಇರುವುದರಿಂದ ಸಾಕಷ್ಟು ಸಮಸ್ಯೆನ ನಾವು ಈ ಸೇವಂತಿಗೆ ಬೆಳೆಯಲ್ಲಿ ಅನುಭವಿಸ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ನಾವು ಈ ಮುಂಚೂಣಿ ಪ್ರಾತ್ಯಕ್ಷತೆಗಳನ್ನು ರೈತರ ಹೊಲದಲ್ಲಿ ನಾವು ಹಮ್ಮಿಕೊಳ್ತಾ ಬಂದಿದ್ದೀವಿ ಅದೇ ವರ್ಷ. ಅದೇ ರೀತಿ ಈ ಒಂದು ಕ್ಷೇತ್ರ ಅಧ್ಯಯನದಲ್ಲಿ ನಾವು ರೈತರಿಗೆ ಮಣ್ಣು ಮತ್ತು ನೀರು ಪರೀಕ್ಷೆಗೆ ಅನುಗುಣವಾಗಿ ಶಿಫಾರಸು ಮಾಡ್ತಕ್ಕಂಥ ನಾವು ರಾಸಾಯನಿಕ ಗೊಬ್ಬರಗಳ ಬಳಕೆ ಇರಬಹುದು, ಅದೇ ರೀತಿ ಕೊಟ್ಟಿಗೆ ಗೊಬ್ಬರಕ್ಕೆ ಜೀವಾಣುಗಳ ಬಳಕೆ ಇರಬಹುದು, ಪ್ರಮುಖವಾಗಿ ಟ್ರೈಕೋಡರ್ಮಾ ಸುಡೋಮನಾಸ್ ಈ ರೀತಿ ಜೀವಾಣುಗಳನ್ನು ನಾವು ಸಂಪದ್ಭರಿತವಾಗಿ ಅದನ್ನು ನಾವು ನಾಟಿ ಮಾಡುವ ಸಮಯದಲ್ಲಿ ಭೂಮಿಗೆ ಬೆರೆಸಿದ್ದೇ ಆದರೆ ಮುಂದಾಗ್ತಕ್ಕಂಥ ಸೊರಗು ರೋಗ ಇರಬಹುದು ಅಥವಾ ಬೇರ್ಯಾವುದೇ ಸಮಸ್ಯೆಗಳನ್ನು ನಾವು ಇಲ್ಲಿ ತಡೆಗಟ್ಟಿಕೊಳ್ಬಹುದು. ಅದೇ ರೀತಿ ಏನು ಮಾಡ್ತಾರೆ ರೈತರು, ಸಾಕಷ್ಟು ಈಗ ಮೇಜರ್ ನ್ಯೂಟ್ರಿಯೆಂಟ್ ಪ್ರಧಾನ ಪೋಷಕಾಂಶಗಳು ಜಾಸ್ತಿ ಮಾತ್ರ ಅವರು ಬಳಸ್ತಾ ಇರೋದರಿಂದ ಈ ಲಘು ಪೋಷಕಾಂಶಗಳ ಬಳಕೆಯನ್ನು ಕೂಡ ಅವ್ರು ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಈ ನಮ್ಮ ಒಂದು ಪ್ರಯೋಗದಲ್ಲಿ ನಾವು ಜಿಂಕ್ ಸಲ್ಫೇಟ್ ಇರಬಹುದು ಅಥವಾ ಬೋರಾಕ್ಸ್ನ ಅಳವಡಿಕೆ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ರೀತಿ ನಾವು ಸಮರ್ಪಕವಾಗಿ ಪೋಷಕಾಂಶ ನಿರ್ವಹಣೆ ಹಾಗೂ ಕೀಟ ಮತ್ತು ರೋಗಗಳ ನಿರ್ವಹಣೆ ಮಾಡಿದ್ದೇ ಅದರಲ್ಲಿ ಉತ್ತಮ ಬೆಳೆಯನ್ನು ಪಡೆಯಬಹುದಾಗಿದೆ. ಪ್ರಮುಖ ಹಂತದಲ್ಲಿ ಅದೇ ರೀತಿ ನಾವು ನಾಟಿ ಮಾಡಿದ ಮೇಲೆ ಕೆಲವೊಂದು ಹೂವಿನ ಇಳುವರಿಯನ್ನು ಹೆಚ್ಚಲಿಕ್ಕೆ ಕೆಲವೊಂದು ತೋಟಗಾರಿಕೆ ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಪ್ರಮುಖವಾಗಿ ಕುಡಿ ಚೂಟುವುದರಿಂದಾಗಲಿ, ಇದರಿಂದ ಪಕ್ಕದಲ್ಲಿ ಕಾಂಡಗಳು ಅಥವಾ ರೆಂಬೆ ಕೊಂಬೆಗಳು ಜಾಸ್ತಿಯಾಗಿ ಹೂವಿನ ಇಳುವರಿ ಕೂಡ ಚೆನ್ನಾಗಾಗತ್ತೆ. ಆಮೇಲೆ ಕೆಲವೊಂದು ಹಂತದಲ್ಲಿ ಕೆಲವೊಂದು ಮೇಜರ್ ನ್ಯೂಟ್ರಿಯೆಂಟ್ ಆದಂತಕ್ಕ 99 ನೀರಿನಲ್ಲಿ ಕರಗುವಂತಹ ಪೋಷಕಾಂಶಗಳನ್ನು ನಾವು ಎಲೆಗಳ ಮುಖಾಂತರ ಅಥವಾ ಹೂವಿನ ಹಂತದಲ್ಲಿ ಕೆಲವೊಂದು ಸಿಂಪರಣೆ ಮಾಡಿದ್ದೇ ಆದರೆ ಉತ್ತಮ ಇಳುವರಿಯನ್ನು ಪಡೆಯಬಹುದು. ಅದೇ ರೀತಿ ಪ್ರಮುಖವಾಗಿ ಉತ್ತಮ ಗುಣಮಟ್ಟದ ಹೂವಿನ ಇಳುವರಿಯನ್ನು ಪಡೆಯಲು ಈ ಪೊಟ್ಯಾಶ್ ಎಂಬ ಗೊಬ್ಬರ ಸಾಕಷ್ಟು ರೈತರಿಗೆ ಸಹಕಾರಿಯಾಗಿದೆ. ಅದನ್ನು ಕೂಡ ಕೆಲವೊಂದು ಹನಿ ನೀರಾವರಿ ಪದ್ಧತಿಯ ಮುಖಾಂತರ ಇರಬಹುದು, ಹೂವಿನ ಹಂತದಲ್ಲಿ ಡ್ರಿಪ್ ಮುಖಾಂತರ ಈ ಸಲ್ಫೇಟ್ ಆಫ್ ಪೊಟ್ಯಾಶ್ ಗೊಬ್ಬರವನ್ನು ಕೊಡಬಹುದು. ಅದೇ ರೀತಿ ಹೂವಿನ ಹಂತದಲ್ಲಿ ಅಥವಾ ಒಂದೇ ಕಟಾವಿನಲ್ಲಿ ಬರೋದಿಲ್ಲ, ಅದು ಪ್ರಮುಖವಾಗಿ ವಾರಕ್ಕೊಮ್ಮೆ ಬರ್ತಾ ಇರುತ್ತೆ. ಪ್ರತಿ ಕಟಾವಿನ ನಂತರ ಇರಬಹುದು ಅಥವಾ 15 ಈ ಪೊಟ್ಯಾಶ್ ಇರ್ತಕ್ಕಂಥ ಗೊಬ್ಬರ ಎಸ್ಪೆಷಲಿ 0.05 ಇದನ್ನು ನಾವು ಎಲೆಗಳ ಮುಖಾಂತರ ಸಿಂಪರಣೆ ಮಾಡೋದ್ರಿಂದ ಕೂಡ ಉತ್ತಮ ಗುಣಮಟ್ಟದ ಅಥವಾ ಆಕರ್ಷಕ ಬಣ್ಣವುಳ್ಳ ಹೂವುಗಳ ಕಟಾವನ್ನು ಕೂಡ ಮಾಡಬಹುದು. ಸೊ ಇವೆಲ್ಲ ಸಮಗ್ರ ಬೆಳೆ ಪದ್ಧತಿ ಅಳವಡಿಸಿಕೊಂಡು ರೈತರು ಈ ಸೇವಂತಿಗೆ ಬೆಳೆ ಕಡೆ ಗಮನ ಹರಿಸ್ಕೋಬೇಕಾಗತ್ತೆ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರ್ಮನ್ನು ನೀವು ಸಂಪರ್ಕಿಸಬೇಕಾಗಿದ್ದು, ನಮ್ಮ ಒಂದು ಕಚೇರಿಯ ದೂರವಾಣಿ ಸಂಖ್ಯೆ 0819328910 ಹಾಗೂ ನನ್ನ ಒಂದು ವೈಯಕ್ತಿಕ ಮೊಬೈಲ್ ನಂಬರ್ನ ನಿಮ್ಗೆ ಹೇಳ್ತಾ ಇದ್ದೀನಿ, 9972714647. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಏನೇ, ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತಾ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700001 0001 0142 4242. ಇರು ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700001 4242. ಅಷ್ಟೇ ಸುಲಭ. ಇದೀಗ ಜಾನುವಾರುಗಳಲ್ಲಿ ಕಂಡುಬರುವ ಚರ್ಮಗಂಟು ರೋಗ ತಡೆಗಟ್ಟುವಿಕೆ ಕುರಿತು ಚಿತ್ರದುರ್ಗದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ ಕಲ್ಲಪ್ಪ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಂಧುವರೇ, ಇವತ್ತಿನ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಜಾನುವಾರುಗಳಲ್ಲಿ ಚರ್ಮಗಂಟು ರೋಗ ಹರಡೋದ್ರ ಬಗ್ಗೆ, ಅದರ ಒಂದು ರೋಗ ಲಕ್ಷಣಗಳು ಮತ್ತು ಕಾರಣಗಳು, ಅದನ್ನು ಹೇಗೆ ತಡೆಗಟ್ಟಬೇಕು ಮತ್ತು ಇಲಾಖೆಯಿಂದ ಏನೇನು ಒಂದು ಕ್ರಮಗಳನ್ನು ಅದನ್ನು ತಡೆಗಟ್ಟಲಿಕ್ಕೆ ಇಲಾಖೆ ತಗೊಂಡಿದೆ, ಇದ್ರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೋಸ್ಕರ ಚಿತ್ರದುರ್ಗದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಕಲ್ಲಪ್ಪ ಅವರೀಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸಿದ್ದಪ್ಪನವರೇ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನಾವು ಭಾಳಷ್ಟು ಕಡೆ ಕೇಳಿದ್ದೀವಿ, ಎಲ್ಲ ಮಾಧ್ಯಮಗಳಲ್ಲೇ ನಾವು ನೋಡಿದ್ದೀವಿ, ಜಾನುವಾರುಗಳಲ್ಲಿ ಚರ್ಮಗಂಟು ರೋಗ ಅನ್ನೋದು ವ್ಯಾಪಕವಾಗಿ ಹರಡ್ತಾ ಇದೆ, ಅದರಿಂದ ಸಹ ಜಾನುವಾರುಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಮಾತು ನಾವು ಕೇಳಿದ್ದೀವಿ. ಚರ್ಮಗಂಟು ರೋಗ ವ್ಯಾಪಕವಾಗಿ ಹರಡಲಿಕ್ಕೆ ಏನು ಕಾರಣ ಮತ್ತು ಎಲ್ಲೆಲ್ಲಿ ಹರಡ್ತಾ ಇದೆ, ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದನ್ನು ತಡೆಗಟ್ಟಲಿಕ್ಕೋಸ್ಕರ ಈ ಜಾನುವಾರು ಸಂತೆ, ಜಾನುವಾರು ಸಾಕಣೆ ಇಂಥವೆಲ್ಲ ನಿರ್ಬಂಧಿಸಿದರೆ, ಇದ್ರ ಬಗ್ಗೆ ವಿವರವಾಗಿ ಹೇಳಿ ಸರ್. ತಾವು ಹೇಳಿದಂಗೆ ಇದು ಭಾರತ ದೇಶದಲ್ಲಿ ವ್ಯಾಪಕವಾಗಿ ಹರಡಿದೆ. ಪ್ರಥಮವಾಗಿ ನಾರ್ದರ್ನ್ ಸ್ಟೇಟ್ ಕಡೆ, ರಾಜಸ್ಥಾನ ಇರ್ಬೋದು, ಇವತ್ತು ಎಲ್ಲ ಕಡೆಯೂ ಹರಡ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಸಾಕಷ್ಟು ಹೆಚ್ಚು ವೇಗವಾಗಿ ಈ ಒಂದು ಚರ್ಮಗಂಟು ರೋಗ ಹರಡ್ತಾ ಇದೆ. ಇದು ಈ ಸಿಡುಬು, ಏನು ನಿಮಗೆ ಗೊತ್ತಿದೆಯಲ್ವಾ, ಕುರಿ ಸಿಡುಬು ಇರ್ಬೋದು, ಮೇಕೆ ಸಿಡುಬು ಅಂತಂದು ನೀವೆಲ್ಲ ಹಿಂದೆ ನೋಡ್ತಾ ಇದ್ದೀರಿ, ಅದು ಬಾಯಿಗೆ ಬರ್ತಿತ್ತು, ಬರ್ತಾ ಇತ್ತು. ಅದನ್ನು ನಾವು ಅದಕ್ಕೆ ಲಸಿಕೆ ಹಾಕೋದು, ಅದ ತಡೆಗಟ್ಟುವುದು ಮಾಡ್ತಾ ಇದ್ವಿ. ಇದು ಓನ್ಲಿ ಕುರಿ ಮತ್ತು ಮೇಕೆಗಳಲ್ಲಿ ಕಂಡು ಬರ್ತಾ ಇತ್ತು. ಇತ್ತೀಚಿನ ದಿವಸಗಳಲ್ಲಿ 2019 ಮತ್ತು 20 ಮೊಟ್ಟ ಮೊದಲನೇದಾಗಿ ಹಲುಪ್ ಸೊಪ್ಪ ಕೆಲವೊಂದು ಆಯ್ದ ಜಿಲ್ಲೆಗಳಲ್ಲಿ ಈ ಒಂದು ಏನ್ ಜಾನುವಾರುಗಳಲ್ಲಿ ಈ ಒಂದು ಚರ್ಮಗಂಟು ರೋಗ ಕಂಡು ಬಂತು. ಅಷ್ಟೇನು ಅದು ಸಿವಿಯರಿಟಿ ಇರಲಿಲ್ಲ, ಎಲ್ಲೂ ಮಾರಣಾಂತಿಕವಾಗಿ ಅದು ತೊಂದರೆ ಕೊಡಲಿಲ್ಲ, ಎಲ್ಲಿ ಡೆತ್ಸ್ ಆಗಲಿಲ್ಲ. ಎಸ್ಪೆಷಲಿ ಈ ಏನು ಎರಡನೇ ಅಲೆ ಅಂತಂದು ನಾವು ಏನು ಹೇಳ್ಬಹುದಾಗಿದೆ, ಎರಡನೇ ಅಲೆಯಲ್ಲಿ ಸಾಕಷ್ಟು ಜಾನುವಾರುಗಳಿಗೆ ತೊಂದರೆ ಕೊಡ್ತಾ ಇದೆ. ಅದರಲ್ಲಿ ನಮ್ಮ ಅಡ್ಜಾಯಿನಿಂಗ್ ಬಳ್ಳಾರಿ ಜಿಲ್ಲೆ ಇರ್ಬೋದು, ಕೊಪ್ಪಳ ಇರ್ಬೋದು, ಹಾವೇರಿಯಲ್ಲಿ ಈ 900,000 ಜಾನುವಾರು ಮರಣ ಹೊಂದಿದೆ. ಚಿತ್ರದುರ್ಗದಲ್ಲಿ ನಮ್ಮ ಇತ್ತೀಚಿನ ನಮಗೆ ಹೇಳ್ಬೇಕಂದ್ರೆ ಸುಮಾರು 6 ತಾಲೂಕಿನಲ್ಲೂ 243 ಹಳ್ಳಿಗಳಲ್ಲಿ ಸುಮಾರು 1,643 ಕೇಸುಗಳು ಈಗ ನಮಗೆ ಐಡೆಂಟಿಫೈ ಆಗಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಅದರಲ್ಲಿ ಸುಮಾರು ಈಗ ನಾವು 760 ಕೇಸುಗಳು ಕ್ಯೂರ್ ಆಗಿದ್ದಾವೆ. ಸುಮಾರು ನಿನ್ನ ಉಳಿದ ಕೇಸುಗಳು ಏಲಿಂಗ್ ಟ್ರೀಟ್ಮೆಂಟ್ ಅಂಡರ್ ಇದಾವೆ. ಇಲ್ಲಿವರೆಗೆ ನಿನ್ನೆ ರಿಪೋರ್ಟ್ ಪ್ರಕಾರ 39 ಜಾನುವಾರು ಮರಣ ಹೊಂದಿದೆ. ಇದಕ್ಕೆ ಘನ ಸರ್ಕಾರ ಕಾಂಪನ್ಸೇಷನ್ ಘೋಷಣೆ ಮಾಡಿದೆ. ತಮಗೆಲ್ಲ ಗೊತ್ತಿರಬಹುದು, ಒಂದು ಹಸು ಸತ್ತರೆ 20,000 ರೂಪಾಯಿ, ಒಂದು ಕರು ಸತ್ತರೆ 5,000 ರೂಪಾಯಿ, ಒಂದು ಓರಿ ಎತ್ತು ಸತ್ತರೆ 30,000 ರೂಪಾಯಿ ಕಾಂಪನ್ಸೇಷನ್ ಅದು ಅನೌನ್ಸ್ ಮಾಡಿದೆ. ಕಾಂಪನ್ಸೇಷನ್ ಯಾಕಂದ್ರೆ ಇದು ಸಂಕಷ್ಟಕ್ಕೊಳಗಾದ ರೈತರ ಈ ಒಂದು ಇದ ಸಹಾಯ ಅಂತ ಅಷ್ಟೇ ಸಹಾಯ ಅಂತ. ಯಾಕಂದ್ರೆ ಇವತ್ತು ನಮ್ಮ ರೈತರು ಒಳ್ಳೊಳ್ಳೆ ಓರಿಗಳು ಕಟ್ಟ್ಯಾರ, 60-70,000 ಓರಿಗಳು ಅದಾವೆ. ಒಳ್ಳೆ ಹಾಲ್ ಹಿಂಡುವ ಹಸುಗಳು 60,000-70,000 ಹಸುಗಳು ಇಟ್ಕೊಂಡಿದ್ದಾರೆ ಕರು. ಅಂತವು ಮರಣ ಹೊಂದಿದ್ರೆ ಸಾಕಷ್ಟು ನಮ್ಮ ರೈತರ ಸಂಕಷ್ಟ. ಇದು ನಮ್ಮ ಚಿತ್ರದುರ್ಗದಲ್ಲಿ ಸಾಕಷ್ಟು ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಹರಡೋದು ನಮ್ಮ ಏನು ಈ ಸೊಳ್ಳೆಗಳು, ನೊಣಗಳು ಮತ್ತು ಉಣ್ಣೆ ಅಂತ ಇದ್ದೇವಲ್ಲ, ರೋಗಗ್ರಸ್ತ ಪ್ರಾಣಿಯನ್ನು ಕಚ್ಚಿ ಬೇರೆ ಆರೋಗ್ಯವಂತ ಜಾನುವಾರು ಕಚ್ಚಿದ್ರೆ ಅದು ಒಂದರಿಂದ ಒಂದು ಹರಡ್ಕಂತ ಹೋಗುತ್ತೆ. ಇದ್ರ ಅದಕ್ಕೋಸ್ಕರ ನಮ್ಮ ರೈತರು ಫಸ್ಟು, ಯಾಕಂದ್ರೆ ನಮ್ಮ ಇಲಾಖೆ ಕ್ರಮ ಕೈಗೊಂಡಿದೆ, ಅವರಿಗೆ ಈ ನಿಟ್ಟಿನಲ್ಲಿ ಸಾಕಷ್ಟು ಪಾಂಪ್ಲೆಟ್ ಮಾಡಿ ಅವರಿಗೆ ನಾವು ಇದನ್ನು ಎಜುಕೇಟ್ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಯಾವುದೇ ಜಾನುವಾರು ತಮ್ಮ ಆ ರೀತಿ ಬಂದು ಕಂಡದ್ದರೆ ಬಂದಾದರೆ ತಕ್ಷಣವೇ ಹರಡಿಂದ ಅಥವಾ ತಾವು ಏನು 8 ರಾಸುಗಳು ಇರ್ಬೋದು ಅದರಲ್ಲಿ ಒಂದು ಬಂದಿರ್ಬೋದು, ತಕ್ಷಣ ಒಂದನ್ನು ಬೇರ್ಪಡಿಸಿ ಅದನ್ನು ಸಪರೇಟಾಗಿ ಸಾಕಿದರೆ ಇನ್ನು ಬೇರೆ ಜಾನುವಾರಿಗೆ ಬರದಂಗೆ ತಡೆಗಟ್ಟಬಹುದಾಗುತ್ತೆ. ಅಂತ ಬಂದಂಥ ಜಾನುವಾರಿಗೆ ನಾವು ತಕ್ಷಣ ಇಮಿಡಿಯೇಟಾಗಿ ನಮ್ಮ ಅಲ್ಲಿ ಸಿಬ್ಬಂದಿಯ ಲೋಕಲ್ ಸಂಸ್ಥೆ ಇರುತ್ತೆ, ನಮ್ಮ ಪಶುವೈದ್ಯಕೀಯ ಸಂಸ್ಥೆ, ಇಮಿಡಿಯೇಟಾಗಿ ಅವ್ರಿಗೆ ತಿಳಿಸಿದರೆ ಅವ್ರು ತಕ್ಷಣ ಸೂಕ್ತ ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ. ಚಿಕಿತ್ಸೆ ಕೊಡೋರ ಜೊತೆಗೆ ನಿಮಗೆ ಏನೇನು ಅಡ್ವೈಸ್ ಮಾಡಬೇಕು ಅಂತ ಎಲ್ಲ ರೀತಿಯ ಅಡ್ವೈಸನ್ನು ಅವರು ನಿಮಗೆ ಮಾಡ್ತಾ ಇದ್ದಾರೆ. ನಂತರ ಅದೇನಂದರೆ ಈ ಕಾಯಿಲೆಯ ಲಕ್ಷಣಗಳು ಎಂದರೆ ಅತಿ ಹೆಚ್ಚು ಜ್ವರ ಬರ್ತಾ ಇರ್ತೈತಿ, ಮೇವದನ್ನು ನಿಲ್ಲುತ್ತೆ, ಕಾಲಕ್ರಮೇಣ ಅದು ವೀಕ್ ಆಗ್ತಾ ಹೋಗ್ತೈತಿ. ಅದಕ್ಕೋಸ್ಕರ ತಕ್ಷಣನೇ ನೀವು ಅದನ್ನು ಬೇರ್ಪಡಿಸಿ ಅದಕ್ಕೆ ಚಿಕಿತ್ಸೆ ಕೊಡಿಸಿದ್ರೆ ತಕ್ಷಣ ಕ್ಯೂರ್ ಆಗಿದ್ದು ಸಾಕಷ್ಟು ಕೇಸ್ಗಳು ನಮ್ಮಲ್ಲಿ ಅದಾವೀಗ. ನೀವು ಬಹುಬೇಗ ಎಷ್ಟು ಬೇಗ ನಮ್ಮ ಪಶುವೈದ್ಯ ಸಂಸ್ಥೆ ತಿಳಿಸಿ ಅದನ್ನು ಚಿಕಿತ್ಸೆ ಕೊಡಿಸಿ ಅದನ್ನು ರಿಕವರಿ ಮಾಡಬಹುದು. ಆಮೇಲೆ ಸಾಕಷ್ಟು ನಮಗೆ ಈಗ ನಮಗೆ ಲಸಿಕೆಯನ್ನು ಪೂರೈಕೆ ಆಗ್ತಾ ಇದೆ. ಈಗ ಆಲ್ರೆಡಿ ನಮಗೆ ಈ ಮೊದಲು 20,000 ಲಸಿಕೆ ಪೂರೈಕೆ ಆಗಿತ್ತು. ಈಗ ಇವತ್ತು ಸಹ ನಿನ್ನೆನೂ ಸಹ 50,000 ಲಸಿಕೆಯನ್ನು ನಾವು ಖರೀದಿ ಹೊರ ಸಂಸ್ಥೆಯಿಂದ ಖರೀದಿ ಮಾಡಿದ್ವಿ ಮತ್ತು ನಮ್ಮ ಇಲಾಖೆಯಿಂದನೂ ನಾನು ಇವತ್ತು 50,000 ಲಸಿಕೆಯನ್ನು ಪಡೆದುಕೊಳ್ತಾ ಇದ್ದೇನೆ. ಈಗ 120,000 ಲಸಿಕೆ ನಮಗೆ ಚಿತ್ರದುರ್ಗಕ್ಕೆ ಕೊಟ್ಟಾಗುತ್ತೆ, ಲಭ್ಯ ಆದಂಗೆ ಆಗುತ್ತೆ. ನಮ್ಮಲ್ಲಿರೋ ಜಾನುವಾರು ಸಂಖ್ಯೆ 328,000 ಜಾನುವಾರು ಅದಾವೆ. ಅದನ್ನು ನಾವು 2/3 ಜಾನುವಾರನ್ನು ಲಸಿಕೆಯನ್ನು ನಾವು ಕವರ್ ಮಾಡಿದರೆ ಇಲ್ಲ ಒಂದು ಕಡೆ ಇದನ್ನು ತಡೆಗಟ್ಟ ಸಹಕಾರ ಆಗ್ತದೆ. ಈ ನಿಟ್ಟಿನಲ್ಲಿ ಸಹ ನಮಗೆ ಜಿಲ್ಲಾಡಳಿತ ಸಾಕಷ್ಟು ಸಹಕಾರ ನೀಡಿದೆ. ಯಾಕಂದರೆ ಇವತ್ತು ಜಾನುವಾರುಗಳು ಒಂದಕ್ಕೊಂದು ಜೊತೆಯಾಗಿರೋದ್ರಿಂದ ಅಲ್ಲಿಯ ನೊಣಗಳು ಇರ್ಬೋದು ಅಥವಾ ಉಣ್ಣೆ ಇರ್ಬೋದು ಅಥವಾ ಸೊಳ್ಳೆಗಳು ಕಚ್ಚಿ ತಕ್ಷಣ ಬೇರೆ ಜಾನುವಾರು ಕಚ್ಚಿದರೆ ಆರೋಗ್ಯವಂತ ಜಾನುವಾರುಗಳು ಇದು ಎಫೆಕ್ಟ್ ಆಗಿರೋದ್ರಿಂದ ನಾವು ಜಿಲ್ಲಾಡಳಿತ ಮನೆ ಜಿಲ್ಲಾಧಿಕಾರಿಗಳು ಈ ವಿಷಯ ಬಗ್ಗೆ ನಾವು ನಿವೇದನೆ ಮಾಡಿಕೊಂಡಾಗ ಅವರು ತಕ್ಷಣ 1/10/2022 31/10/2022 ಚಿತ್ರದುರ್ಗ ಜಿಲ್ಲೆಯಾದಂಥ ಯಾವುದೇ ಜಾನುವಾರು ಸಂತೆ ನಡೆಯದ ರೀತಿ ಹಾಗೂ ಜಾನುವಾರನ ಸಾಕಾಣಿಕೆ ಮಾಡದ ರೀತಿ ನಿರ್ಬಂಧವನ್ನು ಹೇಳಿದ್ದಾರೆ. ಇದು ಆಲ್ರೆಡಿ 1/10 ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಇದು ನಿರ್ಬಂಧ ಇದೆ, ಎಲ್ಲಿಯೂ ಜಾನುವಾರು ಸೇರೋಂಗಿಲ್ಲ ಮತ್ತು ಜಾತ್ರೆ ನಡೆಯಂಗಿಲ್ಲ ಮತ್ತು ಯಾವುದೇ ಥರದ ಆ ಜಾನುವಾರುಗಳನ್ನು ನಾವು ಸಾಕಾಣಿಕೆ ಮಾಡೋಂಗಿಲ್ಲ. ಈ ನಿಟ್ಟಿನಲ್ಲಿ ಅದು ಪ್ರತಿಯೊಂದಕ್ಕ ಆಗದೇ ಇರೋದ್ರಿಂದ ದಯವಿಟ್ಟು ಯಾವೇ ರೈತರಾಗಲಿ ನಮ್ಮ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು. ಯಾಕಂದರೆ ಎಲ್ಲ ಒಂದು ಕಡೆ ಈ ಒಂದು ಉಲ್ಲಂಘನೆ ಆದರೆ ಸಾಕಷ್ಟು ಅಡ್ಕೊಂತ ಹೋಗುತ್ತೆ, ಅಕ್ಕ ನಷ್ಟಕ್ಕೊಳಗಾಗುವರು ನಮ್ಮ ರೈತ ಬಾಂಧವರೇ. ಅದಕ್ಕೋಸ್ಕರ ಇದ್ರ ಬಗ್ಗೆ ರೈತ ಬಾಂಧವರು ಹೆಚ್ಚು ಮಾಹಿತಿಯನ್ನು ತಿಳ್ಕೊಂಡು ಇದಕ್ಕೆ ಏನು ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡಬೇಕು. ಇದರ ಜೊತೆ ಜೊತೆಯಾಗಿ ನಾನು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕೋರಿಕೆ ಮಾಡಿಕೊಂಡು ಏನು ಗ್ರಾಮಾಂತರ ಮಟ್ಟದಲ್ಲಿ ಸೊಳ್ಳೆಗಳ ಪಾಪ್ಯುಲೇಷನ್ನು ನೊಣಗಳ ಪಾಪ್ಯುಲೇಷನ್ ಉಣ್ಣೆ ಪಾಪ್ಯುಲೇಷನ್ ಇರೋದ್ರಿಂದ ಅಲ್ಲಿ ನಮಗೆ ಫ್ಯೂಮಿಗೇಷನ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಕೋರಿಕೆ ಕೊಂಡಾಗ ಅವರು ಎಲ್ಲಾ ಜಿಲ್ಲಾ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ, ನೀವು ಗ್ರಾಮಾಂತರ ಮಟ್ಟದಲ್ಲಿ ಫಾಗಿಂಗ್ ಮಾಡಿ ಇದರ ಒಂದು ಹತೋಟಿಯನ್ನು ಕೈಗೊಳ್ಬೇಕು ಅಂತ ಒಂದು ನಿರ್ದೇಶನ ನೀಡಿದ್ದಾರೆ. ಅದು ಆಗ್ತಾ ಇದೆ ಅವರ ಅಸೈನ್ಮೆಂಟ್. ಅದರ ಜೊತೆಯಾಗಿ ರೈತರು ಯಾಕಂದ್ರೆ ಸರ್ಕಾರದಿಂದ ಸಾಕಷ್ಟು ನಾವು ಏನಾದರೂ ಮಾಡ್ಬೋದು, ತಾವು ಒಂದು ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿ ತಮ್ಮಲ್ಲಿ ಹಿಂದೆಲ್ಲ ತಾವು ಮಾಡ್ತಾ ಇದ್ರಿ. ಜಾನ ಮನೆ ಕೊಟ್ಟಿಗೆಯಲ್ಲಿ ನೊಣಗಳು ಕಟ್ಟಡ ಸೊಳ್ಳೆ ಕಟ್ಟಡ ಆದರೆ ಒಂದು ಸ್ವಲ್ಪ ಏನು ಹೊಗೆ ಹಾಕೋದು ಅಂತ ಒಂದು ಮಾಡ್ತಾ ಇದ್ರೆ ಅದನ್ನ ನೀವು ಪಾಲಿಸ್ಕೊಂಡು ಬಂದ್ರೆ ಆ ರೀತಿ ಮನೆ ಹತ್ರ ಸಾಕಷ್ಟು ನೀರು ನಿಂತಿರುತ್ತೆ, ಅಲ್ಲೇ ಸೊಳ್ಳೆಗಳು ಪಾಪ್ಯುಲೇಷನ್ ಮೊಟ್ಟೆ ಇಡ್ತವೆ, ಮೊಟ್ಟೆ ಲಾರ್ವಾಗಿ ಉತ್ಪತ್ತಿ ಆಗಿ ಕೊಳಸೊಳ್ಳೆ ಪಾಪ್ಯುಲೇಷನ್ ಹೆಚ್ಚಿಗಾಗುತ್ತೆ. ತಾವು ನಿಮ್ಮ ಕೊಟ್ಟಿಗೆ ಇರೋ ಜಾಗದಲ್ಲಿ ಸ್ವಲ್ಪ ಬೆಂಕಿ ಹೊಗೆ ಹಾಕಿದ್ರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಏನು ಬೇವಿನ ಸೊಪ್ಪನ್ನು ಹಾಕಿದ್ರೆ ಆ ಬೇವಿನ ಸೊಪ್ಪಿನ ವಾಸನೆಗೆ ಮತ್ತು ಆ ಹೊಗೆ ಅಲ್ಲಿ ಸೊಳ್ಳೆಯನ್ನು ನೀವು ಅಲ್ಪ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಸರ್ಕಾರದಿಂದನೂ ಸಾಕಷ್ಟು ನಾವು ಏನು ಔಷಧಿಗಳನ್ನು ಪೂರೈಕೆ ಮಾಡಿದ್ವಿ. ಅಫೆಕ್ಟ್ ಆದ ಅನಿಮಲ್ಸ್ಗಳಿಗೆ ಏನು ಅವಶ್ಯಕತೆ ಇದೆಯಾ ನಮಗೆ ಆಂಟಿಬಯೋಟಿಕ್ಸ್ ಅಂತಂದು, ನಮಗೇನು ಸೆಕೆಂಡ್ರಿ ಕಾಂಪ್ಲಿಕೇಶನ್ ಅಂತ, ಇದು ವೈರಸ್ ಡಿಸೀಸು ಎಸ್ಪೆಷಲಿ ಇದು ಪಾಕ್ಸ್ ವೈರಸ್ ಕ್ಯಾಪ್ರಿ ವೈರಡೆ ಅಂತಂದು ಏನು ಗೋಟ್ ಪಾಕ್ಸ್ ಅಂತ ಇದೆಯಲ್ಲ ಆ ಕ್ಯಾಪ್ರಿ ವೈರಡೆ ಫ್ಯಾಮಿಲಿಗೆ ಸೇರೋದ್ರಿಂದ ಇದು ವೈರಸ್ಗೆ ಟ್ರೀಟ್ಮೆಂಟ್ ಇದೆಲ್ಲ ಅದು ಸೆಕೆಂಡರಿ ಕಾಂಪ್ಲಿಕೇಶನ್ ಏನು ಮಾಡುತ್ತಲ್ವಾ ಅದಕ್ಕೆ ನಾವು ಅದರ ಆಂಟಿಬಯೋಟಿಕ್ ಇರ್ಬೋದು ಸಪೋರ್ಟಿವ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಉತ್ತಮವಾಗಿ ಸ್ಪಂದಿಸ್ತಾ ಇದಾವೆ ಜಾನುವಾರುಗಳು, ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾವೆ. ಎಲ್ಲ ಒಂದು ಕಡೆ ತಡವಾಗಿ ಅದು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಪಶುವೈದ್ಯರಿಗೆ ಬರೋದ್ರಿಂದ ಆಲ್ರೆಡಿ ಅಡ್ವಾನ್ಸ್ ಸ್ಟೇಜ್ ಆಗಿ ಅತಿ ಹೆಚ್ಚು ತೊಂದರೆ ಆದ ಜಾನುವಾರು ರಾಸುಗಳು ಮರಣ ಹೊಂದಿದ್ವು. ಈಗ ಆಲ್ರೆಡಿ ತಮಗೆ ಗೊತ್ತೇ ತಿಳಿದ ಹಾಗೆ 39 ಜಾನುವಾರು ಈಗ ಆಲ್ರೆಡಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮರಣ ಹೊಂದಿದ್ದೇವೆ ಇನ್ನೇ ನಿನ್ನೆವರೆಯ ಡೇಟ್. ಅದಕ್ಕೋಸ್ಕರ ರೈತರು ನಮ್ಮ ಈಗ ಇಲಾಖೆ ಜೊತೆ ಕೈ ಜೋಡಿಸಿ ಹೆಚ್ಚು ಮ್ಯಾನೇಜ್ಮೆಂಟ್ ನಾವು ಬರದಂಗೆ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ವಹಿಸೋದು. ಇನ್ನೊಂದು ಲಸಿಕೆಯನ್ನು ಏನು ನಮ್ಮ ರಿಂಗ್ ವ್ಯಾಕ್ಸಿನೇಷನ್ ಯಾವುದೇ ಆಕ್ಚುಲಿ ಬಂದಂತ ಜಾನುವಾರಿಗೆ ನಾವು ಯಾವುದೇ ಕಾರಣಕ್ಕೂ ಲಸಿಕೆ ಹಾಕಕ್ ಬರೋದಿಲ್ಲ ಅಂತ ಅದ್ರ ಸರೌಂಡಿಂಗ್ಸ್ ಇರೋಕ್ಕೂ ಆಲ್ರೆಡಿ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಅಂದ್ರೆ ತಾವು ಆಲ್ರೆಡಿ ಇನ್ಫೆಕ್ಷನ್ ತಗೊಂಡಿರ್ತವೆ. ಯಾವ್ದೇ ಅನಿಮಲ್ಲು ಆರೋಗ್ಯವಂತ ಅನಿಮಲ್ಲು ತನಗೆ ಇನ್ಫೆಕ್ಷನ್ ಆಯ್ತು ಲಕ್ಷಣ ತೋರಿಸಬೇಕಾದ್ರೆ 7-10 ದಿವಸ ಬೇಕಾಗುತ್ತೆ. ಆ ಟೈಮ್ನಲ್ಲಿ ನಾವು ವ್ಯಾಕ್ಸಿನೇಷನ್ ಮಾಡಿದ್ರೆ ಅದು ಫ್ಲೇರ್ ಅಪ್ ಆಗಿಬಿಡುತ್ತೆ, ಮತ್ತೆ ಇಮಿಡಿಯೇಟ್ ಕಾಯಿಲೆ ಬರುತ್ತೆ. ಅದಕ್ಕೋಸ್ಕರ ನಾವು ಒಂದು ಗ್ರಾಮದಲ್ಲಿ ಒಂದು ಕೇಸ್ ಐತೆ ಅಂದ್ರೆ ನಾವು 5 ಕಿಲೋಮೀಟರ್ ರೇಡಿಯಸ್ ನಿಂದ ಹೊರಗಿಂದ ರಿಂಗ್ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ ಬರಬೇಕು ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ನಿರ್ದೇಶನ ಇದೆ, ನಮಗೂ ಮೇಲಾಧಿಕಾರಿಗಳ ನಿರ್ದೇಶನ ಇದೆ. ಅಲ್ಲಿ ಒಂದು ಕಡೆ ಆ ಪಾಕೆಟ್ ಏನು ಎಕ್ಸೆಂಟ್ರಿ ಅಂತಾರಲ್ಲ ಆ ಒಂದು ಪಾಕೆಟ್ನಲ್ಲಿ ಆ ಒಂದು ಏನಾದ್ರು ಕೇಸ್ ಆಯ್ತಂದ್ರೆ ನಾವು 5 ಕಿಲೋಮೀಟರ್ ರೇಡಿಯಸ್ ನಿಂದ ಹೊರಗಿಂದ ಆ ವ್ಯಾಕ್ಸಿನೇಷನ್ ಕವರ್ ಮಾಡ್ಕೊಂಡು ನಂತರ ಒಳಗಿನ ಭಾಗಕ್ಕೆ ಬರ್ತೀವಿ. ಹೋಗಂಗಿಲ್ಲ ಇಲ್ಲ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ಇನ್ಫೆಕ್ಷನ್ ಇರೋದ್ರಿಂದ ನಾವೇ ಸ್ಪ್ರೆಡ್ ಮಾಡ್ಕೊಂತ ಹೋಗ್ತೀವಿ. ಮತ್ತೆ ಬಹುಬೇಗ ಬರಕ್ಕೆ ಕಾರಣಭೂತರಾಗ್ತೇವೆ. ಈಗ ಆಲ್ರೆಡಿ ಅದು ಇನ್ಫೆಕ್ಷನ್ ಸ್ಟೇಜ್ನಲ್ಲಿ ಸಬ್ ಕ್ಲಿನಿಕಲ್ ಸ್ಟೇಜಲ್ಲಿ ಇತ್ತಂದ್ರೆ ನಾವು ಇಂಜೆಕ್ಷನ್ ಮಾಡಿದ ತಕ್ಷಣ ಇದು ಇಟ್ ಇಸ್ ಎ ಲೈವ್ ವೈರಸ್ ವ್ಯಾಕ್ಸಿನ್ ಇದು ಆಕ್ಚುಲಿ, ಇದು ಇಮಿಡಿಯೇಟ್ ಫ್ಲೇರ್ ಅಪ್ ಆಗುತ್ತೆ. ಅದಕ್ಕೋಸ್ಕರ ಇದು ಆಕ್ಚುಲಿ ಇದು ಲೈವ್ ವೈರಸ್ ವ್ಯಾಕ್ಸಿನ್ ಆಗಿದ್ರಿಂದ ನಾವು ಇದು ಮತ್ತೊಂದು ಎಕ್ಸೋಟಿಕ್ ಡಿಸೀಸ್ ಇದು ನಮ್ಮ, ಯಾಕಂದ್ರೆ ಭಾರತ ದೇಶದಲ್ಲಿ ಇದು ಇರಲಿಲ್ಲ. ಇದು ಫಸ್ಟ್ ಕಂಡುಕೊಂಡಿದ್ದು ಆಫ್ರಿಕಾ ದೇಶದಲ್ಲಿ, ಅದು 15-16 ಆಫ್ರಿಕಾ ದೇಶದಲ್ಲಿ ಕಂಡುಕೊಂಡು ನಂತರ ಈಗ ನಾವು ಭಾರತ ದೇಶದಲ್ಲಿ ಸಾಕಷ್ಟು ತೊಂದರೆ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಈಗ ಏನು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅಂತಂದು ಕೇಂದ್ರ ಸರ್ಕಾರದ ರೆಕಮೆಂಡೇಶನ್ ಇದೆ, ಅದನ್ನು ಮುಂಜಾಗ್ತದೆ ತಡೆಗಟ್ಟುವಿಕೆಗೆ ಆ ಲಸಿಕೆಯನ್ನು ನಾವು ಪೂರೈಸಿದ್ದೀವಿ. ಅದನ್ನು ಮರ ಈಗ ನಮ್ಮ ಎಲ್ಲ ಸಂಸ್ಥೆಯಲ್ಲಿ ಲಭ್ಯ ಇದೆ. ದಯವಿಟ್ಟು ಅದರ ಉಪಯೋಗ ರೈತರು ಪಡ್ಕೊಳ್ಬೇಕು. ಎಲ್ಲರೂ ಲಸಿಕೆನ ಈ ಏನು ರಿಂಗ್ ವ್ಯಾಕ್ಸಿನೇಷನ್ ಟೈಪ್ ಇದೆಯಲ್ಲ, ಆ ಟೈಪ್ ಆರೋಗ್ಯವಂತ ಹಸುಗಳನ್ನು ಫಸ್ಟ್ ನಾವು ಹಾಕ್ಸ್ಕೊಳ್ಬೇಕಾಗುತ್ತೆ. ಇದು ಮತ್ತೊಂದು ವಿಶೇಷತೆ ಅಂದರೆ ಇದು ಎಮ್ಮೆ ಅಲ್ಲಿ ಕಂಡು ಬರ್ತಾ ಇಲ್ಲ, ಹೆಚ್ಚಿಗೆ ಎಮ್ಮೆಲ್ಲಿ ಕಂಡು ಬರ್ತಲ್ಲ. ಯಾಕಂದ್ರೆ ಎಮ್ಮೆ ದಪ್ಪ ಚರ್ಮ, ಯಾಕಂದ್ರೆ ಕಂಪೇರ್ ಟು ಹಸುವಿನ ಚರ್ಮ ನೋಡಿದ್ರೆ ಎಮ್ಮೆ ದಪ್ಪ. ಎಲ್ಲ ಒಂದು ಕಡೆ ಈ ವೆಕ್ಟರ್ಸ್ ಅಂತ ಏನು ಕ್ಯಾರಿ ಮಾಡ್ತದವಲ್ಲ ಈ ಮಸ್ಕ್ಯುಲೇಟ್ ಸೊಳ್ಳೆ, ಅದನ್ನ ದೀಪಾಗಿ ಇಂಜೆಕ್ಟ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಎಲ್ಲ ಒಂದು ಕಡೆ ಅದು ಅದಕ್ಕೆ ಒಂದು ಪ್ರೊಟೆಕ್ಷನ್ ಸಿಕ್ಕಿದೆ ಎಮ್ಮೆಗಳಿಗೆ. ಅದಕ್ಕೋಸ್ಕರ ಎಮ್ಮೆಯಲ್ಲಿ ಹೆಚ್ಚು ಈಗ ನನಗೆ ಏನು ಈಗ 39 ಕೇಸ್ ಹತ್ರದಲ್ಲಿ ಎಲ್ಲ ಜಾನುವಾರುಗಳು, ಅದು ಹಸುಗಳು ಮತ್ತು ಕರುಗಳು ಓರಿಗಳು ಯಾವುದು ಎಮ್ಮೆ. ಮತ್ತೆ ಏನು ಕೇಸ್ಗಳು ಬಂದವು ನನಗೆ 1643 ಕೇಸಲ್ಲಿ ಎಮ್ಮೆದು ಯಾವುದು ಎಫೆಕ್ಟ್ ಆಗಿಲ್ಲ ನಮ್ಮ ಚಿತ್ರದುರ್ಗದಲ್ಲಿ. ಭಾರಿ ರೇರ್, ಒಂದು 1-2%. ಹಂಗಾಗಿ ಎಮ್ಮೆಗಳಲ್ಲಿ ಇದು ಕಂಡು ಬರಲ್ಲ. ಆದಷ್ಟು ನೀವು ರೈತರು ನಿಮ್ಮ ಏನು ಜಾನುವಾರು ಹಸುಗಳು ಅದಾವೆ, ಹಸುಗಳಿರು ಓರಿಗಳಿರ್ಬೋದು, ಇವನ್ನ ತಕ್ಷಣ ಏನು ಇಲಾಖೆಯಿಂದ ಪೂರೈಕೆ ಆಗಿದೆ ಲಸಿಕೆಯನ್ನು ಹಾಕ್ಸ್ಕೊಳ್ಬೇಕು. ಮತ್ತು ತಾವು ನಮ್ಮ ಕೊಟ್ಟಿಗಳನ್ನು ಸ್ವಚ್ಛವಾಗಿ ತಮ್ಮ ಅಲ್ಲಿ ಯಾವುದೇ ಮಸ್ಕ್ಯೂಟೋಸ್ ಆಗಲಿ ಉಣ್ಣೆಗಳ ಅಥವಾ ಮತ್ತು ಈ ನೊಣಗಳ ಸಂತತಿ ಇಲ್ದಂಗೆ ನೋಡಿಕೊಂಡ್ರೆ ಬಹಳ ಮುಖ್ಯವಾಗಿ ಸೇಫ್ ಆಗುತ್ತೆ. ಪರಿಹಾರ ಕೊಡ್ತಾ ಸರ್ಕಾರದ ಅಲ್ಪ, ಯಾಕಂದ್ರೆ ಪೂರ್ಣ ಪ್ರಮಾಣದ ನಿಮ್ಮ ವ್ಯಾಲ್ಯೂಯೇಷನ್ಗೆ ತಕ್ಕಂಗೆ ಪರಿಹಾರ ಸಿಗಲ್ಲ. ಅದು ಸರ್ಕಾರದ ನಿಗದಿಪಡಿಸಿದೆ, ಆ ಪರಿಹಾರ ಬರುತ್ತೆ. ಆದ್ರೆ ಎಲ್ಲೊಂದು ಕಡೆ ನಿಮ್ಮ ಹೆಚ್ಚು ವ್ಯಾಲ್ಯೂ ನಿಮ್ಮ ರಾಸುಗಳು ಇರೋದ್ರಿಂದ ಒಂದು ಕಡೆ, ಬಟ್ ನಾವು ಮೊದಲು ನಮ್ಮ ಒಂದು ಜಾನುವಾರು ಸಂರಕ್ಷಣೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ತಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕು. ಈಗ ಲಸಿಕೆಯ ಲಭ್ಯತೆ ಇದೆ, ಸಾಕಷ್ಟು ನಾವು ಮೆಡಿಸಿನ್ನೂ ಇದೆ, ಇದರ ಸದುಪಯೋಗ ರೈತರು ಎಲ್ಲರೂ ಪಡ್ಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಿದ್ದೀನಿ. ಆಮೇಲೆ ನೀವು ಈಗ ಎಮ್ಮೆಗಳಲ್ಲಿ ಬರಲ್ಲ ಅಂತ ಹೇಳಿ ಸರ್, ಅದೇ ರೀತಿ ಈ ಕುರಿ ಮೇಕೆನೂ ಇದ್ದಾವೆ, ಅವು ಮೊದಲೆಲ್ಲ ಈ ಸಿಡುಬು ರೋಗಕ್ಕೆ ಬಾಯಿ ಸಿಡುಬು ರೋಗಕ್ಕೆಲ್ಲ ತುತ್ತಾಗ್ತಿದ್ವು, ಅವುಗಳಲ್ಲಿ ಈ ಲಕ್ಷಣಗಳು ಈ ಲಕ್ಷಣ ಕುರಿ ಮೇಕೆಗಳಿಗೆ ಕಂಡು ಬರೋದಿಲ್ಲ. ಇದು ಓನ್ಲಿ ಕ್ಯಾಟ್ಲ್ಸ್, ಎಸ್ಪೆಷಲಿ ಹಸು ಇರ್ಬೋದು, ಓರಿ ಇರ್ಬೋದು, ಕರುಗಳು ಇರ್ಬೋದು, ಎಮ್ಮೆಯಲ್ಲಿ ಬರುತ್ತೆ ಇಲ್ಲ ಅಂತಾನಿಲ್ಲ, 100% ಬಹಳ ಕಡಿಮೆ. ಇದ್ರ ಮಾರ್ಬಿಡಿ ಡೇಟು ಹೆಚ್ಚು ಬೇಗ ಬೇಗ, ಈಗ ಎಸ್ಪೆಷಲಿ ಈಗ ಎರಡಿನ ಅಲೆ ಬಹುಬೇಗ ಹೆಚ್ಚಿಗೆ ಹರಡಿಸ್ಕೊಂತ ಹೋಗ್ತಾ ಇದೆ. ಆಕ್ಚುಲಿ ನಮಗೆ ಇದ್ರ ಪ್ರಕಾರ ಇದರಿಂದ 18-25% ಅಂದ್ರೆ 100 ಜಾನುವಾರು ಇದ್ರೆ 18-25 ಜಾನುವಾರು ಎಫೆಕ್ಟ್ ಆಗುತ್ತೆ ಮಾರ್ಬಿಡಿಟಿ. ಮಾರ್ಟಾಲಿಟಿ 1-2%, ಸಾಯೋದು 100-1, 1-2 ಬಹಳ ಅಂತಂದ್ರೆ. ಆದ್ರೆ ಇದು ಹೆಚ್ಚಿಗೆ ಕಾಣ್ತಾ ಇದೆ, ಪರ್ಸೆಂಟೇಜ್ ಹೆಚ್ಚಿಗೆ ಡೆತ್. ಈಗ ಈ ವರ್ಷ ಏನು ಈಗ ಎರಡನೇ ಅಲೆ ಅಂತಂದು ಅನ್ಕೋಬಹುದು ನಾವು, 19-20 ನಂತರ ಬಂದದ್ದು ಈಗಿನ ಅಲೆಯಲ್ಲಿ ಹೆಚ್ಚಿಗೆ ಸಾವು ನೋವು ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಮೇಕೆ ಮತ್ತು ಕುರಿಯ ನಮ್ಮ ಸಾಕಣೆಗಾರರು ಯಾವುದೇ ಕಾರಣದಿಂದ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಆಮೇಲೆ ಮುಖ್ಯವಾಗಿ ನಿಮಗೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಈ ಏನು ಈ ಜಾನುವಾರುಗಳಿಂದ ಎಫೆಕ್ಟ್ ಆಗಿ ಏನು ಹಾಲು ಉತ್ಪಾದನೆ ಮಾಡ್ತಾ ಇದ್ರೆ ರಾಸುಗಳು ಏನೂ ತೊಂದರೆ ಇಲ್ಲದೆ ಅದನ್ನು ನಾವು ಉಪಯೋಗಿಸಬಹುದು ಕಾಯಿಸಿಕೊಂಡು. ಅದು ಬಹಳ ಮುಖ್ಯ, ಬಹಳ ಮುಖ್ಯ. ಎಲ್ಲೋ ಒಂದು ಕಡೆ ತಪ್ಪು ಗ್ರಹಿಕೆಯ ಪ್ರಚಾರ ಸಿಗ್ತಾ ಇದೆ, ತಪ್ಪು ಇದು ಬರ್ತಾ ಇದೆ, ಗ್ರಹಿಕೆಯ ಒಂದು ಫೇಕ್ ನ್ಯೂಸ್ ಹರಡ್ತಾ ಇದೆ, ಇದು ಮನುಷ್ಯರಿಗೂ ಬರ್ತಾ ಇದೆ. ಯಾವುದೋ ಒಂದು ಮನುಷ್ಯನ ಒಂದು ಒಂದು ಲೀಸನ್ಸ್ ಇರೋದನ್ನ ಫೋಟೋ ತೋರಿಸಿ ಇದು ಮನುಷ್ಯನಿಗೂ ಬಂದಿದೆ ನೋಡಿ ಅಂತಂದು ಹೇಳಿ ಅದನ್ನ ಮತ್ತೆ ಹಾಲನ್ನು ಚೆಲ್ಲೋದು ಅದನ್ನ ಇದೋ ಮಾಡೋದು ಮಾಡ್ತಾ ಇದ್ರೆ ದಯವಿಟ್ಟು ಇದು ಮಾಡಬೇಡಿ ಸಾರ್ವಜನಿಕರಿಗೆ. ನಾನು ಇದು ಯಾವ ಕಾರಣಕ್ಕೂ ನಾನು 100% ಹೇಳ್ತಿದ್ದೀನಿ, ನಮ್ಮ ಸೈಂಟಿಸ್ಟ್ ರಿಪೋರ್ಟ್ಸ್ ಇದೆ, ಯಾವ ಕಾರಣಕ್ಕೂ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಬರೋ ಅಲ್ಲ ರೋಗ ಅಲ್ಲವೇ ಅಲ್ಲ. ಯಾಕೆ ಸಾಕಷ್ಟು ರೋಗಗಳು ಅದಾವೆ, ಪ್ರಾಣಿಯಿಂದ ಮನುಷ್ಯರಿಗೆ ಬರುವ ರೋಗಗಳು ಸಾಕಷ್ಟು ಇದಾವೆ. ಆದರೆ ಇದು ಯಾವ ಕಾರಣ ಪ್ರಾಣಿಗಳಿಂದ ಮನುಷ್ಯರಿಗೆ ಬರೋದಿಲ್ಲ. ದಯವಿಟ್ಟು ಇದು ಯಾರು ನಮ್ಮ ಸಾರ್ವಜನಿಕರು ಆತಂಕ ಒಳಗ್ಪಡದೆ ಏನು ನಮಗೆ ಹಾಲಿನ ಇದೇ ಇದೆಯಲ್ಲ ಅದರ ಇವೊಂದೋ ಎಫೆಕ್ಟ್ ಆದ್ರೆ ಅದರ ಹಾಲನ್ನು ನೀವು ಸರಿಯಾದ ರೀತಿ ಕಾಯಿಸಿಕೊಂಡು ಉಪಯೋಗಿಸ್ಬೋದು ಮತ್ತು ನೀವು ಮಾರಾಟ ಮಾಡಬಹುದು. ಹಾಗೇನಿತ್ತು ಅಂದ್ರೆ ನಮ್ಮ ಸಂಸ್ಥೆ, ಯಾಕಂದ್ರೆ ಕರ್ನಾಟಕ ನಾವು ಗೌರ್ಮೆಂಟ್ ಡಿಸಿಷನ್ ತೊಗೊಳ್ತಿತ್ತು, ಏನಾದ್ರೂ ಆ ರೀತಿ ಸೈಂಟಿಸ್ಟ್ ವರದಿ ಇತ್ತಂದ್ರೆ ಇದು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುತ್ತೆ ಅಂತ ಒಂದು ಏನಾದ್ರು ಇದು ಇತ್ತಂದ್ರೆ ನಮ್ಮ ಸೈಂಟಿಸ್ಟ್ ಏನಾದ್ರು ಹೋಗ್ತಿದ್ರೆ ನಾವೇ ಹಾಲನ್ನು ಈಗ ಹಾಕಬೇಡಿ ಇದು ಇದಾಗುತ್ತೆ ಅಂತ ನಿಲ್ಲಿಸ್ತಿದ್ವಿ. ಮತ್ತು ಕಲೆಕ್ಷನ್ ಸೆಂಟರ್ನಲ್ಲೂ ನಾವು ಏನು ಅವರಿಗೆ ನಿರ್ದೇಶನ ನೀಡ್ತೀವಿ. ಆದರೆ ಇದು ಏನೂ ತೊಂದರೆ ಇಲ್ಲದಿಂದ ಯಾವಾಗ ನೀವು ಹಾಲನ್ನು ಹಾಕ್ಬೋದು ಮತ್ತು ಹಾಲನ್ನು ಉಪಯೋಗಿಸ್ಬೋದು, ಯಾವುದೇ ನಿರ್ಬಂಧ ಇಲ್ಲ. ಹಾಗೆ ನಿಮ್ಮ ಏನು ನಾವು ಜಾನುವಾರು ಸಂತೆಗಳಿಗೆ ನಿರ್ಬಂಧ ಮಾಡಿದ್ವಿ, ನಾವು ಜಾನುವಾರು ಸಾಕಾಣಿಕೆಗೆ ನಿರ್ಬಂಧಿವೆ, ಆದರೆ ಕುರಿ ಮೇಕೆ ಸಂತೆಗೆ ನಿರ್ಬಂಧ ಮಾಡಿಲ್ಲ. ದಯವಿಟ್ಟು ಕುರಿ ಮೇಕೆ ಅವರು ಸಂತೆಯನ್ನು ನಡೆಸ್ಕೊಳ್ಬೋದು ಮತ್ತು ಅದು ಸಾಕಾಣಿಕೆ, ಅದರಿಂದ ಏನು ತೊಂದರೆ ಇಲ್ಲ. ದಯವಿಟ್ಟು ಸಾರ್ವಜನಿಕರು ಕುರಿ ಮೇಕೆ ನಾವು ಸಂತೆಗೆ ಪ್ರಯೋಜನ ಮಾಡಿದ್ವಿ, ಇದು ನಮ್ಮ ನಿರ್ಬಂಧ ಇರೋದು ಓನ್ಲಿ ಜಾನುವಾರು ಸಂತೆ ಸಾಕಾಣಿಕೆ ಸಾಕಾಣಿಕೆ ಅದು 31ರವರೆಗೆ 31 10ವರೆಗೆ ಇದೆ. ತದನಂತರ ನಮ್ಮ ಏನು ಎಲ್ಲಿನ ಒಂದು ಪರಿಸ್ಥಿತಿಯಲ್ಲಿ ಅವಲೋಕಿಸಿಕೊಂಡು ನಾವು ಜಿಲ್ಲಾಡಳಿತದ ಡಿಸ್ಕಸ್ ಮಾಡಿಕೊಂಡು ರಿವೋಕ್ ಮಾಡೋದು ಮತ್ತೆ ಮುಂದುವರಿಸೋ ಬಗ್ಗೆ ತೀರ್ಮಾನ ಮಾಡ್ತೀವಿ. ಸರ್, ನೀವು ಆಗ್ಲೇ ಲಕ್ಷಣಗಳ ಬಗ್ಗೆ ಹೇಳಿದ್ರೆ ಕೆಲವು ವಿಪರೀತ ಜ್ವರ ಬರುತ್ತೆ, ಅದಲ್ಲದೆ ಜಾನುವಾರು ನೋಡ್ಲಿಕ್ಕೆ ಏನಾದ್ರೂ ಚರ್ಮ ಗಂಟು ಅಂತ ಹೆಸರು ಹೇಳ್ತದೆ, ಅದು ಗಂಟು ಗಂಟು ಇರುತ್ತೆ, ಹೇಗೆ ಇರುತ್ತೆ? ಮೈ ಮೇಲೆಲ್ಲ ಗಂಟುಗಳು, ಅದು ಮೈನ್ ಇದು ಅಂತಂದ್ರೆ ಈ ಗ್ಲಾಂಡ್ಸ್ ಗ್ರಂಥಿಗಳನ್ನ ಫಸ್ಟ್ ಅದು ಇದು ಮಾಡುತ್ತೆ. ಗ್ರಂಥಿಗಳು ಅಂತ ಏನು ಗ್ಲಾಂಡ್ಸ್ ಅಂತ ಮ್ಯಾಂಡಿಬಲ್ ಗ್ಲಾಂಡ್ಸ್ ಇರೋದು, ಸೂಪರ್ಸ್ಕಲರ್ ಗ್ಲಾಂಡ್ಸ್ ಇರೋದು, ಅವನ್ನ ಅಟ್ಯಾಕ್ ಮಾಡುತ್ತೆ. ನಂತರ ಮೈ ಮೇಲೆಲ್ಲ ಗಂಟು ಗಂಟು ಗಂಟು ಆಗಿ ನಂತರ ಅದು ಉಬ್ಬಿ ಒಡೆದು ನಂತರ ಅದು ಕೀವ್ ನಂತದ್ದು ಅಥವಾ ರಸಿ ಆಡೋದು ಪ್ರಾರಂಭ ಮಾಡುತ್ತೆ. ಅದ್ರ ಮೇಲೆ ನೊಣ ಮತ್ತೆ ಕೂತುಕೊಂಡ್ರೆ ಮತ್ತೆ ಅದು ಸೆಕೆಂಡರಿ ಕಾಂಪ್ಲಿಕೇಷನ್ ಇನ್ಫೆಕ್ಷನ್ ಹೆಚ್ಚಿಗೆ ಆಗಿ ಮ್ಯಾಗ್ನೆಟ್ಸ್ ಆಗ್ಬೋದು, ಹೆಚ್ಚು ಸಿವಿಯರಿಟಿ ಆಗ್ಬೋದು. ಅದಕ್ಕೆ ಇಮಿಡಿಯೇಟ್ ತಕ್ಷಣನೇ ನೀವು ಸೂಕ್ಷ್ಮ ಗೊತ್ತಾದ ತಕ್ಷಣ ರೈತ ಜ್ವರ ಬಂತು ಸ್ವಲ್ಪ ಮೇ ತಿನ್ನೋದು ಬಿಂತು ಅಂತಂದ್ರೆ ಈ ಸಂದರ್ಭದಲ್ಲಿ ಹೆಚ್ಚು ಇದು ಈ ಕಾಯಿಲೆ ಇರೋದ್ರಿಂದ ತಕ್ಷಣನೇ ಇಮಿಡಿಯೇಟ್ ಆಗಿ ನೀವು ಸಂಬಂಧ ಪಶುವೈದ್ಯರನ್ನು ಕಾಣಿಸಿ ತಕ್ಕ ಚಿಕಿತ್ಸೆ ಕೊಡಿಸಿದ್ರೆ ಬಹಳ ಅನುಕೂಲ. ಈಗ ಸಾಮಾನ್ಯವಾಗಿ ಈ ವೈರಸ್ಗಳು ಹರಡೋದು ನಾವೆಲ್ಲ ಬೇರೆ ಜಾನುವಾರುಗಳಿಗೊಂದೆಲ್ಲ ಮನುಷ್ಯರಿಗೆ ಹರಡಬೇಕಾದ್ರೂ ವಾತಾವರಣನ ಡಿಪೆಂಡ್ ಆಗಿರ್ತದೆ ಅಂತ ಹೇಳ್ತೇವೆ ನಾವು. ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ತಂಪು ವಾತಾವರಣ ಇದ್ರೆ ಹೆಚ್ಚಿಗೆ ಹರಡತೈತೆ, ಈ ತರ ಎಲ್ಲ ಹೇಳ್ತಿರ್ತಾರೆ. ಇದಕ್ಕೇನಾದ್ರೂ ವಾತಾವರಣಕ್ಕೆ ಇದಕ್ಕೇನ ಸಂಬಂಧ ಇದೆ? ಇಲ್ಲ, ಎಸ್ಪೆಷಲಿ ಈಗ ಏನಾಯ್ತು, ಮತ್ತೆ ಮಳೆ ಬಂದು ನಿಂತರೆ ನೀರಿನಲ್ಲಿ ಸೊಳ್ಳೆಗಳ ಸಂಖ್ಯೆ ಹೆಚ್ಚಿಗೆ ಆಗಿದೆ, ಪಾಪ್ಯುಲೇಷನ್ ವೆಕ್ಟರ್ಸ್ ಹೆಚ್ಚಿಗೆ. ಇದು ವೆಕ್ಟರ್ ಬಾರ್ನ್ ಆಗೋದ್ರಿಂದ ಈ ವಾತಾವರಣದಲ್ಲಿ ವೆಕ್ಟರಿಗೆ ಫೇವರಬಲ್ ಇರುತ್ತೆ, ಅದರಿಂದ ಹೆಚ್ಚು ವೆಕ್ಟರ್ಗಳ ಸಂಖ್ಯೆ ಹೆಚ್ಚಾತಂದ್ರೆ ಈ ರೋಗ ಹರಡೋ ಸಂಖ್ಯೆನೂ ಹೆಚ್ಚಿಗೆ ಆಗುತ್ತೆ. ಇದು ಮೇನ್ ಅದು. ಅದಕ್ಕೋಸ್ಕರ ವಾತಾವರಣ ಇಸ್ ದಿ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ಅಂದ್ರೆ ಸ್ವಚ್ಛತೆ ಕಾಪಾಡೋದು ಬಹಳ ಮುಖ್ಯ. ಓಕೆ, ಬಹಳ ಮುಖ್ಯ, 100%. ಮತ್ತೊಂದ್ಸರಿ ಹೇಳಿಬಿಡಿ ಸರ್, ಅಂದ್ರೆ ಈಗ ಏನು ಜಾನುವಾರು ಸಾಕಣೆ ಮಾಡೋದು, ಜಾನುವಾರು ಸಂತೆ ಮಾಡೋದು, ಇದ್ರ ಬಗ್ಗೆ ನಿರ್ಬಂಧ ಇರೋದ್ರಿಂದ ಅದನ್ನ ಸಾಗಿಸೋಂಥವ್ರು ಯಾವ ರೀತಿ ಒಂದು ಕ್ರಮಗಳನ್ನ ಅಂದ್ರೆ ಏನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದ್ಸರಿ ನಮ್ಮ ರೈತ ಬಾಂಧವರಲ್ಲಿ ನನ್ನ ಮೊದಲೇ ಇದೆ. ನಾನು ಜಾನುವಾರು ಯಾವ ಕಾರಣಕ್ಕೂ ಜಾನುವಾರು ಸಂತೆಗಳು ಸೇರಂಗಿಲ್ಲ. ಅನಿವಾರ್ಯವಾಗಿ ನೀವು ಸಾಗಾಟ ಮಾಡೋದಾದ್ರೆ ಅದು ಸರ್ಟಿಫಿಕೇಟ್ ಫ್ರೀ ಅಂತ ಇರಬೇಕು, ವ್ಯಾಕ್ಸಿನೇಷನ್ ಇರಬೇಕು, ಅಂತ ಸಂದರ್ಭದಲ್ಲಿ ನಾವು ಅಲೋ ಮಾಡ್ತೀವಿ. ಹಾಗೇನಾದ್ರು ಬಾರ್ಡರ್ ನಲ್ಲಿ ನಾವು ಚೆಕ್ ಪೋಸ್ಟ್ ಗಳು ಮಾಡಿದೀವಿ, ಈಗ ಏನೋ ಉದಾಹರಣೆಗೆ ಹೆಚ್ಚಿಗೆ ಕಂಡು ಬಂದಿದ್ದು ನಮ್ಮಲ್ಲಿ ಮೊಳಕಾಲ್ಮೂರು ಪ್ಲೇಸ್, ಎಸ್ಪೆಷಲಿ ಬಳ್ಳಾರಿ ಬಾರ್ಡರ್ ಮತ್ತು ಆಂಧ್ರ ಬಾರ್ಡರ್ ನಲ್ಲಿ ನಮಗೆ ಹೆಚ್ಚಿಗೆ ಬಂದಿದ್ದು ಮೊಳಕಾಲ್ಪುರ ಮೂರಿನಿಂದನೇ ಈ ಪ್ರಾರಂಭವಾಗಿದ್ದು. ಆ ಬಾರ್ಡರ್ ಗಳಲ್ಲಿ ಏನಾದ್ರು ಅಂತ ದಿವಸ ಇತ್ತು ಬಂದ್ರೆ ನಾವು ಆ ಅನಿಮಲ್ಸ್ ಅನ್ನ ಎಕ್ಸಾಮ್ ಮಾಡಿ ಅದು ವ್ಯಾಕ್ಸಿನೇಷನ್ ಆಗ್ಲಿಲ್ಲ ಅಂದ್ರೆ ವ್ಯಾಕ್ಸಿನೇಷನ್ ಮಾಡ್ತೀವಿ. ಅಕಸ್ಮಾತ್ ಅದಕ್ಕೆ ಏನಾದ್ರು ಎಫೆಕ್ಟ್ ಆಗಿತ್ತು ಅಂತ ಐಡೆಂಟಿಫೈ ಮಾಡಿದ್ರೆ ಅದನ್ನ ಕ್ವಾರಂಟೈನ್ ಮಾಡಕ್ಕೆ ಅಡ್ವೈಸ್ ಮಾಡಿ ಕಳಿಸ್ಕೊಡ್ತೀವಿ. ಅದಕ್ಕೋಸ್ಕರ ದಯವಿಟ್ಟು ತಮ್ಮ ಯಾವುದೇ ಜಾನುವಾರು ಆರೋಗ್ಯವಾಗಿರಬೇಕು ಅನ್ನೋದನ್ನ ದೃಢೀಕರಣ ಮಾಡಬೇಕು, ವ್ಯಾಕ್ಸಿನೇಷನ್ ಆಗಿರಬೇಕು. ಆಮೇಲೆ ವ್ಯಾಕ್ಸಿನೇಷನ್ ಆದ್ರೂ ಸಹ ಅದು ನಾವು ಲಸಿಕೆ ಹಾಕಿದ 15-20 ದಿವಸ ಮಿನಿಮಮ್ ಬೇಕು ಅದಕ್ಕೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬರಬೇಕಾದ್ರೆ ಅಷ್ಟು ಅಲ್ಲಿವರೆಗೂ ನೀವು ಹುಷಾರಾಗಿ ಇರಬೇಕಾಗುತ್ತೆ, ಅದನ್ನ ಪ್ರಾಣಿಯನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕಂದ್ರೆ COVID-19 ಬಂದಾಗ ನಾವು ಮನುಷ್ಯರಿಗೆ ಯಾವ ರೀತಿ ಒಂದು ಕ್ವಾರಂಟೈನ್ ಮಾಡಿ ಐಸೋಲೇಷನ್ ಮಾಡಿ ಅವರು ಆರಾಮಾಗ ತನಕ ಬೇರೆ ಇಟ್ಟು ಯಾವ ರೀತಿ ಒಂದು ಚಿಕಿತ್ಸೆ ಕೊಡ್ತಿದ್ರು, ಈಗ ಜಾನುವಾರುಗಳಿಗೆ ಆ ರೀತಿ ನಾವು ಅನುಪಾಲನೆ ಮಾಡಲೇಬೇಕು, ಅನಿವಾರ್ಯ ಆಗುತ್ತೆ. ನಮ್ಮ ರೈತರು ಈ ಒಂದು ಮಾಹಿತಿಯನ್ನು ಪಡ್ಕೊಂಡ್ರೆ ತಮ್ಮ ಜಾನುವಾರುಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು, ಅದಕ್ಕಿಂತ ಮುಖ್ಯವಾಗಿ ಈಗ ಲಸಿಕೆಗಳು ಲಭ್ಯ ಇರೋದ್ರಿಂದ ಅದನ್ನ ಒಂದು ಸದುಪಯೋಗ ಮಾಡಿಕೊಳ್ಳಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಹೌದು ಸರ್, ಹೌದು, ಅವಶ್ಯವಾಗಿದೆ. ಲಸಿಕೆಯ ಇಲಾಖೆಯ ಸಾಕಷ್ಟು ನಾವು ಉಚಿತವಾಗಿ ನಾವು ಲಸಿಕೆಯನ್ನು ಕೊಡ್ತೀವಿ, ಚಿಕಿತ್ಸೆ ಕೊಡ್ತೀವಿ, ಸಾಕಷ್ಟು ಔಷಧಿಗಳು ನಾವು ಪೂರೈಕೆ ಘನ ಸರ್ಕಾರ ಸಾಕಷ್ಟು. ಮೊನ್ನೆ ಮುಖ್ಯಮಂತ್ರಿಗಳೇ ನೇರವಾಗಿ ಕೆಳದ ಆಯ್ದ ಶಿಷ್ಯಗಳನ್ನು ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂದರ್ಶಿಸಿ ಈ ಒಂದು ಚಿತ್ರದುರ್ಗವನ್ನು ಅವರು ಸಂದರ್ಶಿಸಿ ಮಾಹಿತಿಯನ್ನು ಪಡ್ಕೊಂಡು ಈಗ ಸಾಕಷ್ಟು ಅವರು ಅಡ್ವೈಸು ಮಾಡಿದ್ದಾರೆ. ಮೆಡಿಸಿನ್ ರಿಲೀಸ್ ಮಾಡೋಕ್ಕೂ ಸರ್ಕಾರ ಘನ ಸರ್ಕಾರ ಕ್ರಮ ಕೊಂಡಿದೆ, ಮತ್ತು ಲಸಿಕೆಯನ್ನು ಆದಷ್ಟು ಇಮಿಡಿಯೇಟ್ ಆಗಿ ಅವಶ್ಯ ಇರೋ ಲಸಿಕೆಯನ್ನು ಪೂರೈಕೆ ಮಾಡಿ ಎಲ್ಲ ಜಾನುವಾರಿಗೆ ಲಸಿಕೆ ಹಾಕುವ ಕ್ರಮ ಕೈಗೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಸೂಕ್ತ ಇಲಾಖೆ ನಿರ್ದೇಶನ ನೀಡಿದೆ, ಅದನ್ನು ನಾವು ಕ್ರಮ ವಹಿಸ್ತಾ ಇದೆ. ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಲಸಿಕೆ ಲಭ್ಯ ಇರುವಂತಹ ಸ್ಥಳಗಳೇನಾದ್ರೂ ಮಾಹಿತಿ? ಎಲ್ಲ ನಮ್ಮ ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ, ಏನು 156 ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ 156 ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿಯೂ ಲಸಿಕೆ ಲಭ್ಯವಿದೆ. ಅವ್ರು ಎಲ್ಲಿ ಬೇಕಾದರೂ ಅವರು ಏನು ಹತ್ತಿರದ ಸಂಸ್ಥೆ ಯಾವ್ದಿದೆ ಅಲ್ಲಿ ಹೋಗಿ ಬೇಗ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅದರ ಏನು ಲಸಿಕೆಯನ್ನು ಹಾಕಿಸೋ ಬಗ್ಗೆ ಕ್ರಮ ವಹಿಸಬಹುದು ರೈತರು. ಆ ತರ ಲಸಿಕೆ ಹಾಕಿದ್ ಏನಾದ್ರೂ ಟ್ಯಾಗ್ ಮಾಡೋ ಏನನ್ನ ವ್ಯವಸ್ಥೆ ಮಾಡಿದಾರೆ ಸರ್? ಆ ಟ್ಯಾಗ್ ಏನು ಮಾಡೋದಿಲ್ಲ ನಮಗೆ, ನಾವು ಈ ಮಾಹಿತಿ ನಾವು ಎಂಟ್ರಿ ಮಾಡ್ಕೊಂತೀವಿ. ನಮ್ಮಲ್ಲಿ ಮಾಹಿತಿ, ಈಗ ರಾಮಪ್ಪ ಅಂತಂದ್ರೆ ಅವನ ಹತ್ರ ಹಸು ಇಂಥ ಊರಿನಲ್ಲಿ ಇಂಥ ರಾಮಪ್ಪನ ಇಂಥ ಹಸುಗಳು ಇಷ್ಟು ವ್ಯಾಕ್ಸಿನೇಷನ್ ಮಾಡಿದೀವಿ ಅನ್ನೋದನ್ನ ನಾವು ಮಾಹಿತಿಯನ್ನು ನಾವು ಪಡ್ಕೊಳ್ತೀವಿ. ಈಗ ಆಲ್ರೆಡಿ ನಾವು ಅದನ್ನ ಇನಾಫ್ ರಿಜಿಸ್ಟ್ರೇಷನ್ ಅಲ್ಲಿ ಏನು ಕಾಲ್ಜರ ಬಾಯ್ಜರ ಲಸಿಕೆ ಹಾಕಿದಾಗ ಇನಾಫ್ ರಿಜಿಸ್ಟ್ರೇಷನ್ ಎಂಟ್ರಿ ಮಾಡಿದ್ವಿ, ಆನ್ಲೈನ್ ಎಂಟ್ರಿ ಮಾಡ್ತೀವಿ. ಆಮೇಲೆ ಬೆಲ್ಲ ಎಲ್ಲಾ ಕಾರ್ಯಕ್ರಮ ನಾವು ಕೃತ ಗರ್ಭಧಾರಣೆ ಮಾಡಿದ್ವಿ, ಆನ್ಲೈನ್ ಇನಾಫ್ ರಿಜಿಸ್ಟ್ರೇಷನ್ ಮಾಡ್ತೀವಿ. ನಾವು ಏನು ಅದಕ್ಕೆ 12 ನಂಬರ್ ಇರೋ ಒಂದು ಏನು ಕೊಟ್ಟಿದ್ದೀವಿ ಆಧಾರ್ ನಂಬರ್ ಟೈಪ್, ಅದನ್ನ ನಾವು ಎಂಟ್ರಿ ಇರ್ತೀವಿ. ನಾವು ಅದನ್ನ ನಾವು ಮಾಹಿತಿನ ನಾವು ಇಟ್ಕೊಳ್ತೀವಿ. ಈಗ ಆದೇಶ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು, ಯಾವುದೇ ಒಂದು ಜಾನುವಾರು ಸಂತೆ ಮಾಡೋಂಗಿಲ್ಲ, ಜಾನುವಾರುಗಳನ್ನು ಸಾಕಣೆ ಮಾಡೋಂಗಿಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂತೇಳಿ. ಇದನ್ನ ಯಾರಾದರೂ ಉದ್ದೇಶಪೂರ್ವಕವಾಗಿ ಏನನ್ನು ಉಲ್ಲಂಘನೆ ಮಾಡಿದ್ರೆ ಏನಾದರೂ ಶಿಕ್ಷೆ ಕೊಡುವಂಥದ್ದು ಅಂತದೇನಾದ್ರೂ ಇದೆ ಸರ್? ಶಿಕ್ಷೆ ಕಾನೂನಲ್ಲಿದೆ. 1965 ಏನು ಡಿಸೀಸ್ ಔಟ್ ಬ್ರೇಕ್ ಪ್ರಕಾರ ಆಕ್ಟ್ ಪ್ರಕಾರ ನಾವು ಕ್ರಮ ಕೈಗೊಳ್ಳೋದು. ಆದ್ರೆ ನಾವು ಅಂತ ಇದಕ್ಕೆ ಹೋಗೋದಿಲ್ಲ. ನಾವು ರೈತರಿಗೆ ಏನಾಯ್ತು ಅಂದ್ರೆ ಗೊತ್ತಿಲ್ಲದೆ ಆಗದಿರಬಹುದು. ಈಗ ಲಾಸ್ಟ್ ಸೋಮವಾರ ಸಾಕಷ್ಟು ಜಾನುವಾರು ಇಲ್ಲಿ ಸೇರಿತ್ತು ಚಿತ್ರದುರ್ಗದಲ್ಲಿ ಅಂತ ದೂರು ಬಂತು. ಇಮಿಡಿಯೇಟ್ ಆಗಿ ಇಲಾಖೆ ಮತ್ತು ನಮ್ಮ ರಕ್ಷಣಾ ಇಲಾಖೆಯನ್ನು ಕಳಿಸಿ ಅದನ್ನು ಇದು ಮಾಡಿದ್ವಿ. ಇವತ್ತು ಸಹ ನಾವು ಇಲಾಖೆ ಮತ್ತು ನಮ್ಮ ರಕ್ಷಣಾ ಇಲಾಖೆಯವ್ರನ್ನ ಅಲ್ಲಿ ಸಂತೆ ಹತ್ರ ಏನು APMC ಹೊರಗಡೆ ಸೇರೋ ಒಂದು ಅಭ್ಯಾಸ ಇತ್ತಾರ ಅದನ್ನ ನಿರ್ಬಂಧಿಸಿ ಇವತ್ತು ಇಲ್ಲ ಜನವರಿಗೆ ತಿಳುವಳಿಕೆ ಮಾಡಿ ನಾವು ಚದರಿಸಿದ್ವಿ. ಕೆಲವಾರು ಜನಗಳು ಬಂದಿದ್ರು, ಅವ್ರಿಗೆ ಹೇಳಿ ತಿಳಿ ಹೇಳಿ ವಾಪಸ್ ಹೋಗಿ ಇಲ್ಲ ನೀವು ನಿಮ್ಗೆ ಗೊತ್ತಿಲ್ಲದೆ ಬಂದಿರಿ. ಯಾಕಂದ್ರೆ ನಮ್ಮ ರೈತರಿಗೆ ಗೊತ್ತಿಲ್ಲದೆ ಬರೋದು, ಅದಕ್ಕೋಸ್ಕರನೇ ಅವ್ರಿಗೆ ಮಾಹಿತಿ ಇಲ್ಲದೆ ಗೊತ್ತಿಲ್ಲದೆ ಬಂದಿರ್ತಾರೆ. ಅವ್ರಿಗೆ ನಾವು ತಿಳಿ ಹೇಳಿ ವಾಪಸ್ ಕಳಿಸ್ತೀವಿ. ಯಾವ ರೀತಿ ಯಾವುದೇ ಆಕ್ಟ್ ಪ್ರಕಾರ ಅವ್ರಿಗೆ ಶಿಕ್ಷೆಗೆ ನಾವು ಇಲ್ಲಿವರೆಗೆ ಶಿಫಾರಸು ಮಾಡಿಲ್ಲ. ಯಾವುದೇ ಶಿಕ್ಷೆ ಒಂದು ಕಡೆ ಆದ್ರೆ ನಮ್ಮ ಜಾನುವಾರುಗಳ ಸಂರಕ್ಷಣೆ ಮಾಡೋದು ಆದ್ಯತೆ ಆಗಿದೆ. ಸೊ ಹಾಗಾಗಿ ಶಿಕ್ಷೆ ಕೊಡೋದು ಅಂತ ಒತ್ತಡಿಲ್ಲ, ನಮ್ಮ ಸಂರಕ್ಷಣೆ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಾವು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ ಸರ್. ಇನ್ನೊಂದು ವಿಷಯ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ, ಈಗ ನಮ್ಮ ಕಾಲ್ಜರ ಬಾಯ್ಜರ ಲಸಿಕೆ ಕಾರ್ಯಕ್ರಮವನ್ನು ಇದೇ ರೀತಿ ಪ್ರಾರಂಭ ಆಗಿದೆ. ಈಗ ಅದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಲಸಿಕಾ ಕಾರ್ಯಕ್ರಮದಲ್ಲಿ ಇದೆ ಅದು. ಈಗ ಇಲ್ಲಿವರೆಗೆ ಲಸಿಕೆ ನಮಗೆ ಪೂರೈಕೆ ಆಗಿಲ್ಲ. ಈಗ ಚಿತ್ರದುರ್ಗಕ್ಕೆ 22ನೇ ತಾರೀಕು ಲಸಿಕೆ ಪೂರೈಕೆ ಆಗುತ್ತೆ. ನೆಕ್ಸ್ಟ್ ಡೇನಿಂದನೇ ನಾವು ಅದೇ ಆ ಒಂದು ಲಸಿಕೆಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಇವೆರಡೂ ಕಾಯಿಲೆ ವಿರುದ್ಧ ಲಸಿಕೆಯನ್ನು ಬೇರೆ ಬೇರೆ ಸೈಟ್ ಅಲ್ಲಿ ಒಂದೇ ಸಾರಿಗೆ ಎರಡು ಸೈಟ್ ನಲ್ಲಿ ಲಸಿಕೆನ ಹಾಕಬಹುದು ಅಂತ ಕೇಂದ್ರ ಸರ್ಕಾರದ ಸೈಂಟಿಸ್ಟ್ ಒಂದು ನಿರ್ದೇಶನ ಇದೆ. ಇದನ್ನ ನಾವು ಎರಡನ್ನೂ ಮಾಡಕ್ಕೆ ಪ್ರಾರಂಭ ಮಾಡಬಹುದು ಜೊತೆ ಜೊತೆಯಾಗಿ, ಏನ್ ತೊಂದರೆ ಇಲ್ಲ. ಇದಕ್ಕೂ ರೈತರು ಸಹಕರಿಸಬೇಕು. ಏನು ಕಾಲ್ಜರ ಮುಂದಿನ ದಿವಸ ಕಾಲ್ಜರ ಬಾಯಿಯವರು ಬಂದ್ರು ಈ ರೀತಿನೇ ಅನಾಹುತಗಳು ಆಗೋದು ಚಾನ್ಸ್ ಆಗುತ್ತೆ. ಯಾಕಂದ್ರೆ ಎಲ್ಲ ಒಂದು ಕಡೆ ಸಾಕಷ್ಟು ನಿತ್ರಾಣ ಆಗೋದು, ಆಮೇಲೆ ಎಕನಾಮಿಕಲ್ ಲಾಸ್ ಡಿಸೀಸಸ್ ಇದು. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಈಗ ಆಲ್ರೆಡಿ ನಾವು 10 ತಿಂಗಳಾಯ್ತು, ಆಕ್ಚುಲಿ 6 ತಿಂಗಳಿಗೆ ಒಂದ್ಸರಿ ನಾವು ಲಸಿಕೆ ಮಾಡಬೇಕಾಗುತ್ತೆ ಕಾಲ್ಜರ ಬಾಯಿದು. ಏನು ಕೇಂದ್ರ ಸರ್ಕಾರದ ಸಪ್ಲೈ ತಡವಾದ್ದರಿಂದ ಈಗ 22ನೇ ತಾರೀಕು ನಮಗೆ ಸಪ್ಲೈ ಆಗುತ್ತೆ ಅಂತಂದು ನಮಗೆ ಇವತ್ತು ನಿರ್ದೇಶನ ಬಂದಿದೆ, ನಮಗೆ ಮಾಹಿತಿ ಬಂದಿದೆ. 22ನೇ ತಾರೀಕು ಲಸಿಕೆ ಮುಟ್ಟಿದ ತಕ್ಷಣನೇ ನಮಗೆ ಜೊತೆ ಜೊತೆಯಾಗಿ ಅದನ್ನು ಇದನ್ನು ಎರಡನ್ನೂ ಜೊತೆ ಮಾಡಕ್ಕೆ ನಮಗೆ ನಿರ್ದೇಶನ ಇದೆ. ಅದನ್ನು ನಾವು ಕಾಲ್ಜರ ಬಾಯಿಜರ ಲಸಿಕೆಯನ್ನು ಹಾಕಕ್ಕೆ ಪ್ರಾರಂಭ ಮಾಡ್ತೀವಿ. ದಯವಿಟ್ಟು ಇದಕ್ಕೆ ರೈತ ಬಾಂಧವರು ಎಲ್ಲರೂ ಇದಕ್ಕೆ ಸಹಕರಿಸಬೇಕಂತ ಈ ಮೂಲಕ ನಾನು ಕೋರ್ತೇನೆ. ಇದೇ ಸಂದರ್ಭದಲ್ಲಿ ಇನ್ನೂ ಒಂದು ಮಾಹಿತಿ ನಾನು ಕೇಳ್ತೇನೆ ಸರ್. ಯಾಕಂದ್ರೆ ಈ ವರ್ಷ ಸಾಕಷ್ಟು ಮಳೆಯಾಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಈ ನೀಲಿ ನಾಲಿಗೆ ರೋಗ ಇಂಥದ್ದೆಲ್ಲ ಹರಡಿದ್ದು ನಾವು ಕೇಳಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ವಿ. ಅದರ ಬಗ್ಗೆ ಏನಾದರೂ ಹೇಳಲಿಕ್ಕೆ ಸಾಧ್ಯ? ಇದೇ ವರ್ಷ ಲಾಸ್ಟ್ ಇಯರ್ ಹಿರಿಯೂರು ಒಂದು ತಾಲೂಕಿನಲ್ಲಿ ನೀಲಿ ನಾಲಿಗೆ ಹರಡಿ ಒಂದು ಡೆತ್ತು ಸುಮಾರು ಡೆತ್ತು ಆಗಿತ್ತು. ಈ ವರ್ಷನೂ ಅಲ್ಲಲ್ಲಿ ಸ್ವಲ್ಪ ಕಾಣ್ತಾ ಇದೆ. ಈಗ ಆಲ್ರೆಡಿ ನಾವು ಒಂದು 10,000 ಡೋಸ್ ಲಸಿಕೆನ ನೀಲಿ ನಾಲಿಗೆ ಎಲ್ಲೆಲ್ಲಿ ಔಟ್ ಕಂಡು ಬರ್ತಾ ಅದನ್ನ ಒಂದು ಲಸಿಕೆ ಸುತ್ತಮುತ್ತಲ ಲಸಿಕೆ ಹಾಕಕ್ಕೆ ಅಲ್ಲೇ ಕ್ರಮ ಕೈಗೊಂಡಿದ್ದೀವಿ. ಇದ್ರ ಜೊತೆಯಾಗಿ ಲಸಿಕೆ ನಮಗೆ ಸಾಕಷ್ಟು ಪೂರೈಕೆ ಇಲ್ಲ. ಅದು ನೀಲಿ ನಾಲಿಗೆ ಲಸಿಕೆನೂ ಪೂರೈಕೆ ಹೆಚ್ಚಿಗೆ ಇಲ್ಲ. ಹಂಗೇನು ಕಂಡು ಬಂದ್ರೆ ನಾನು ಅದನ್ನ ಹೊರಗಿನಿಂದ ಖರೀದಿ ಮಾಡಿ ಅದ್ರ ವಿರುದ್ಧ ಲಸಿಕೆ ಹಾಕಕ್ಕೆ ಮೇಕೆಗಳಿಗೂ ಕುರಿಗಳಿಗೆ ಎಸ್ಪೆಷಲಿ ಕುರಿಗಳಿಗೆ ಬರುತ್ತೆ. ಅದು ಕುರಿಗಳಲ್ಲಿ ನೀಲಿ ನಾಲಿಗೆ ಹೆಚ್ಚಿಗೆ ಬರ್ತದೆ. ಅದು ನೀರಿನ ನಾಲಿಗೆ ಇದಾಗಲೇ ಹಿರಿಯೂರಿನಲ್ಲಿ ಸ್ವಲ್ಪ ಕಂಡು ಬಂದಿದೆ. ಹಾಗೆ ಪಾರ್ಡ್ರಾಪ್ ಚಳ್ಳಕೆರೆ ಸ್ವಲ್ಪ ಅದನ್ನು ಕಂಡು ಬಂದಿದೆ. ಈಗ ಆಲ್ರೆಡಿ ಒಂದು 10,000 ಲಸಿಕೆಯನ್ನು ತರಿಸಿ ನಾನು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಅಲ್ಲಿ ಸರೌಂಡಿಂಗ್ ಮಾಡಿದ್ದಾರೆ. ಇನ್ನೂ ಹೆಚ್ಚಿಗೆ ಡಿಮ್ಯಾಂಡ್ ಇತ್ತಂದ್ರೆ ನಾವು ಲಸಿಕೆಯನ್ನು ಇಲಾಖೆಯಿಂದ ಸೌಲಭ್ಯ ಇತ್ತು ತರಿಸ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ತೀವಿ. ಅದು ಖರೀದಿ ಮಾಡಿ ಲಸಿಕೆ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ತುಂಬಾ ಧನ್ಯವಾದ ಸರ್. ಜಾನುವಾರುಗಳಲ್ಲಿ ಚರ್ಮಗಂಟು ರೋಗ ತಡೆಗಟ್ಟಲಿಕ್ಕೆ ಏನು ಒಂದು ನಿಷೇಧ ಇದೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರು. ಆ ನಿಷೇಧನ ಪಾಲನೆ ಮಾಡೋದಕ್ಕಿಂತ ಮುಖ್ಯವಾಗಿ ನಮ್ಮ ಜಾನುವಾರುಗಳನ್ನು ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ ಅಂತ ತಾವು ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರೋ ಅದನ್ನು ತಡೆಗಟ್ಟಲಿಕ್ಕೆ ಈ ನಿಟ್ಟಿನಲ್ಲಿ ರೈತರ ಒಂದು ಸಹಕಾರ ಬಹಳ ಮುಖ್ಯ ಅಂತಲೂ ತಾವು ಹೇಳಿದ್ರು. ಹಾಗಾಗಿ ನಮ್ಮ ರೈತ ಬಾಂಧವರು ಈ ಒಂದು ಮಾಹಿತಿಯನ್ನ ಸರಿಯಾಗಿ ಮನವರಿಕೆ ಮಾಡಿಕೊಂಡು ತಮ್ಮ ಜಾನುವಾರುಗಳನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಇಲಾಖೆಗೆ ಸಹಕಾರ ಮಾಡಿದಂಗೆ ಆಗುತ್ತೆ. ವಿಷಯಗಳನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು, ನಮಸ್ಕಾರ. ಇದುವರೆಗೂ ಜಾನುವಾರುಗಳಲ್ಲಿ ಕಂಡುಬರುವ ಚರ್ಮಗಂಟು ರೋಗ ತಡೆಗಟ್ಟುವಿಕೆ ಕುರಿತು ಚಿತ್ರದುರ್ಗದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ ಕಲ್ಲಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇನ್ನು ಮುಂದೆ ಪೇಟೆ ಧಾರಣೆ. ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1,875 ರೂಪಾಯಿಗಳು, ಗರಿಷ್ಠ 2,205 ರೂಪಾಯಿಗಳು. ಕಡಲೆಕಾಳು ಆವರೇಜ್ ಇಡಿ ಕ್ವಿಂಟಲ್ಗೆ ಕನಿಷ್ಠ 4,769 ರೂಪಾಯಿಗಳು, ಗರಿಷ್ಠ 4,769 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಲ್ಗೆ ಕನಿಷ್ಠ 1,910 ರೂಪಾಯಿಗಳು, ಗರಿಷ್ಠ 2,201 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1589 ರೂಪಾಯಿಗಳು, ಗರಿಷ್ಠ 2336 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2419 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1779 ರೂಪಾಯಿಗಳು, ಗರಿಷ್ಠ 2189 ರೂಪಾಯಿಗಳು. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಆವರೇಜ್ ಇಡೀ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4711 ರೂಪಾಯಿಗಳು. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಲ್ಗೆ ಕನಿಷ್ಠ 2809 ರೂಪಾಯಿಗಳು, ಗರಿಷ್ಠ 7559 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1450 ರೂಪಾಯಿಗಳು, ಗರಿಷ್ಠ 2311 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 3689 ರೂಪಾಯಿಗಳು, ಗರಿಷ್ಠ 6739 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 4500 ರೂಪಾಯಿಗಳು, ಗರಿಷ್ಠ 6800 ರೂಪಾಯಿಗಳು. ಬೂದುಗುಂಬಳಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 1600 ರೂಪಾಯಿಗಳು, ಗರಿಷ್ಠ 2000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಲ್ಗೆ ಕನಿಷ್ಠ 4500 ರೂಪಾಯಿಗಳು, ಗರಿಷ್ಠ 5000 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಲ್ಗೆ ಕನಿಷ್ಠ 2000 ರೂಪಾಯಿಗಳು, ಗರಿಷ್ಠ 2500 ರೂಪಾಯಿಗಳು. ಹುರುಳಿಕಾಯಿ ಬೀನ್ಸ್ ಕ್ವಿಂಟಲ್ಗೆ ಕನಿಷ್ಠ 3000 ರೂಪಾಯಿಗಳು, ಗರಿಷ್ಠ 4000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಲ್ಗೆ ಕನಿಷ್ಠ 3000 ರೂಪಾಯಿಗಳು, ಗರಿಷ್ಠ 3500 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 3000 ರೂಪಾಯಿಗಳು, ಗರಿಷ್ಠ 4000 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1600 ರೂಪಾಯಿಗಳು, ಗರಿಷ್ಠ 2000 ರೂಪಾಯಿಗಳು. ಬದನೆಕಾಯಿ ರೌಂಡ್ ಅಥವಾ ಲಾಂಗ್ ಕ್ವಿಂಟಲ್ಗೆ ಕನಿಷ್ಠ 1500 ರೂಪಾಯಿಗಳು, ಗರಿಷ್ಠ 1900 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 3000 ರೂಪಾಯಿಗಳು, ಗರಿಷ್ಠ 3500 ರೂಪಾಯಿಗಳು. ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳು, ಗರಿಷ್ಠ 1200 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 6000 ರೂಪಾಯಿಗಳು, ಗರಿಷ್ಠ 7000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಲ್ಗೆ ಕನಿಷ್ಠ 2000 ರೂಪಾಯಿಗಳು, ಗರಿಷ್ಠ 2800 ರೂಪಾಯಿಗಳು. ಹೂಕೋಸು ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳು, ಗರಿಷ್ಠ 1200 ರೂಪಾಯಿಗಳು. ಸಪೋಟ ಕ್ವಿಂಟಲ್ಗೆ ಕನಿಷ್ಠ 1500 ರೂಪಾಯಿಗಳು, ಗರಿಷ್ಠ 2500 ರೂಪಾಯಿಗಳು. ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 5555 ರೂಪಾಯಿಗಳು, ಗರಿಷ್ಠ 6666 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2600 ರೂಪಾಯಿಗಳು, ಗರಿಷ್ಠ 3000 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 4000 ರೂಪಾಯಿಗಳು, ಗರಿಷ್ಠ 5000 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 1600 ರೂಪಾಯಿಗಳು, ಗರಿಷ್ಠ 3200 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3500 ರೂಪಾಯಿಗಳು, ಗರಿಷ್ಠ 4000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 1700 ರೂಪಾಯಿಗಳು, ಗರಿಷ್ಠ 2000 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಲ್ಗೆ ಕನಿಷ್ಠ 4450 ರೂಪಾಯಿಗಳು, ಗರಿಷ್ಠ 6270 ರೂಪಾಯಿಗಳು. ಕರಬೂಜ ಕ್ವಿಂಟಲ್ಗೆ ಕನಿಷ್ಠ 1500 ರೂಪಾಯಿಗಳು, ಗರಿಷ್ಠ 2000 ರೂಪಾಯಿಗಳು. ನವಿಲುಕೋಸು ಕ್ವಿಂಟಲ್ಗೆ ಕನಿಷ್ಠ 2600 ರೂಪಾಯಿಗಳು, ಗರಿಷ್ಠ 3000 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2200 ರೂಪಾಯಿಗಳು, ಗರಿಷ್ಠ 2800 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಲ್ಗೆ ಕನಿಷ್ಠ 2100 ರೂಪಾಯಿಗಳು, ಗರಿಷ್ಠ 2500 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1454 ರೂಪಾಯಿಗಳು, ಗರಿಷ್ಠ 2270 ರೂಪಾಯಿಗಳು. ಮರಸೇಬು ಕ್ವಿಂಟಲ್ಗೆ ಕನಿಷ್ಠ 2000 ರೂಪಾಯಿಗಳು, ಗರಿಷ್ಠ 2500 ರೂಪಾಯಿಗಳು. ಈರುಳ್ಳಿ ಕನಿಷ್ಠ ಕ್ವಿಂಟಲ್ಗೆ 500 ರೂಪಾಯಿಗಳು, ಗರಿಷ್ಠ 1800 ರೂಪಾಯಿಗಳು. ಕಿತ್ತಳೆ ಕ್ವಿಂಟಲ್ಗೆ ಕನಿಷ್ಠ 2000 ರೂಪಾಯಿಗಳು, ಗರಿಷ್ಠ 3000 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಲ್ಗೆ ಕನಿಷ್ಠ 1000 ರೂಪಾಯಿಗಳು, ಗರಿಷ್ಠ 2000 ರೂಪಾಯಿಗಳು. ಅನಾನಸ್ ಕ್ವಿಂಟಲ್ಗೆ ಕನಿಷ್ಠ 2000 ರೂಪಾಯಿಗಳು, ಗರಿಷ್ಠ 2500 ರೂಪಾಯಿಗಳು. ದಾಳಂಬೆ ಕ್ವಿಂಟಲ್ಗೆ ಕನಿಷ್ಠ 2500 ರೂಪಾಯಿಗಳು, ಗರಿಷ್ಠ 3000 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 1800 ರೂಪಾಯಿಗಳು, ಗರಿಷ್ಠ 2200 ರೂಪಾಯಿಗಳು. ಮೂಲಂಗಿ ಕ್ವಿಂಟಲ್ಗೆ ಕನಿಷ್ಠ 1,900 ರೂಪಾಯಿಗಳು, ಗರಿಷ್ಠ 2,300 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಲ್ಗೆ 1,761 ಕನಿಷ್ಠ, ಗರಿಷ್ಠ 2,081 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,700 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,700 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಸುವರ್ಣಗೆಡ್ಡೆ ಕ್ವಿಂಟಲ್ಗೆ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಸಿಹಿಗೆಣಸು ಕ್ವಿಂಟಲ್ಗೆ ಕನಿಷ್ಠ 1,600 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,500 ರೂಪಾಯಿಗಳು. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ